18 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿ ಭೀಮಾ ಸಖಿ ಯೋಜನೆ. ಇದು ಕೊಡುತ್ತೆ ಎಲ್ಐಸಿ ಏಜೆಂಟ್ ಆಗುವ ತರಬೇತಿ. ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಫೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ ಡಾಟ್ ಇನ್ ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಕೋಶಾಲಿ ಹಮಾರಿ. ಕುಮಾರಸ್ವಾಮಿ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಜವರಾಯಗೌಡರೇ ತಮಗೂ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಕುಮಾರಸ್ವಾಮಿಗಳ, ನಿಮ್ಮ ಬಗ್ಗೆ ಏನು ವಿದ್ಯಾಭ್ಯಾಸ ತಮ್ಮದು? ಸರ್, ನಾವು ಬಿ ಇ ಎಜುಕೇಷನ್ ಮಾಡಿ, ಬಿ ಇ ಅಸಿಸ್ಟೆಂಟ್ ಡಿಗ್ರಿ ಇಂಜಿನಿಯರ್ ಆಗಿ ಕೆಲಸ ಮಾಡಿ. ಎಲ್ಲಿ? ಕರ್ನಾಟಕ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ, ಹಿಂದೆ ಹೆಸರು ಭೂಸಿಯ ನಿಗಮ ಅಂತಿತ್ತು. ಅಲ್ಲಿ ಅಸಿಸ್ಟೆಂಟ್ ಡಿಗ್ರಿ ಇಂಜಿನಿಯರ್ ಆಗಿ ಕೆಲಸ ಮಾಡಿ 2018 ರಿಟೈರ್ಡ್ ಆಗಿ ಈಗ ಪೂರ್ಣ ಪ್ರಮಾಣದ ವ್ಯವಸಾಯದಲ್ಲಿ ಮಗ್ನಾಗಿದ್ದೇನೆ ಸರ್. ನಿಮ್ಮ ತಂದೆ ತಾಯಿ ರೈತರ? ನಮ್ಮ ತಂದೆ ತಾಯಿ ಬೆಲ ರೈತರು ಸರ್. ಹೌದಾ? ಹೌದು ಸರ್. ನಿಮ್ಮ ಹುಟ್ಟೂರೇ ಲಕ್ಷ್ಮೀ? ನಮ್ಮ ಹುಟ್ಟೂರು ಲಕ್ಷ್ಮೀಪುರ ಸರ್. ಜಮೀನು ಅಲ್ಲೇ ಇತ್ತು? ಜಮೀನು ನಮ್ಮ ತಂದೆದು 1-5 ಎಕರೆ ಇತ್ತು. ಅದ್ರ ಜೊತೆಗೆ ಇನ್ನೊಂದು 10 ಎಕರೆ ಜಮೀನು ನಾನು ತಗೊಂಡು ಒಟ್ಟು 15 ಎಕರೆ ಜಮೀನು ಒಂದೇ ಫ್ಲಾಟಲ್ಲಿ ಇರೋದ್ರಿಂದ ಒಂದು ವ್ಯವಸಾಯ ಮಾಡಲಿಕ್ಕೆ ಅನುಕೂಲ ಆಯ್ತು ಸರ್. ಒಳ್ಳೆ ಕೆಲಸದಲ್ಲಿ ಇದ್ರಿ, ಪೆನ್ಷನ್ ಬರುತ್ತೆ. ಪೆನ್ಷನ್ ಇಲ್ಲ? ಪೆನ್ಷನ್ ಇಲ್ಲ ಸರ್. ಅದಕ್ಕೋಸ್ಕರ ವ್ಯವಸಾಯ ಮಾಡ್ತಿದ್ದೀರಾ? ನನಗೆ ವ್ಯವಸಾಯ ಮಾಡಕ್ಕೆ ಮೊದಲಿಂದನು ಇಷ್ಟ ಆಯ್ತು ಸರ್. ಚಿಕ್ಕವನಾಗಿದ್ದನು ವ್ಯವಸಾಯ ಮಾಡ್ತಾನೆ, ನಮ್ಮ ಬೆಳೆದ್ವಿ, ನಮ್ಮ ಬದುಕು ಪೂರ ವ್ಯವಸಾಯ ಜೊತೆನೇ ಬರ್ತಾ ಇತ್ತು. ಹಾಗಾಗಿ ನಾನು ಕೆಲಸದಲ್ಲಿದ್ದರೂ ಬಿಡುವ ಟೈಮಲ್ಲಿ ನಾನು ಬಂದು ವ್ಯವಸಾಯ ಮಾಡಿ ವ್ಯವಸಾಯದ ಬಗ್ಗೆನೇ ಹೇಗೆ ಬೆಳೆಯಬೇಕು ಅಂತ ಗಿಡ ಮರ ಹಾಕೋದಕ್ಕೆಲ್ಲ ವ್ಯವಸಾಯ ಮಾಡಿ ನಮ್ಮ ತಂದೆಗೆಲ್ಲ ಹೇಳಿ ಮಾಡಿಸ್ತಾನೆ ಇದ್ದೆ. ಆ ಉದ್ದೇಶದಿಂದ ನನಗೆ ವ್ಯವಸಾಯ ಇಷ್ಟು ಇಂಟ್ರೆಸ್ಟ್ ಇದ್ದರು, ಅದನ್ನು ವ್ಯವಸಾಯ ಮಾಡಲೇಬೇಕಂತ ತೀರ್ಮಾನ ಮಾಡ್ಕೊಂಡು ರಿಟೈರ್ಡ್ ಆದಮೇಲೆ ಪೂರ್ಣ ಪ್ರಮಾಣದ ವ್ಯವಸಾಯದಲ್ಲಿ ಮಗ್ನಾಗಿದ್ದೀನಿ ಸರ್. ಕುಮಾರಸ್ವಾಮಿಗಳೇ, ಈಗ ಒಟ್ಟು ಜಮೀನು ಎಷ್ಟಿರುತ್ತೆ ತಮಗೆ? ಸರ್, ಒಟ್ಟು ನಮ್ಮದು ತಂದೆಯಿಂದ ಬಂದಿದ್ದು 5 ಎಕರೆ ಇತ್ತು ಸರ್. ಒಂದೊಂದು 10 ಎಕರೆ ಜಮೀನು ಪಕ್ಕಪಕ್ಕದಲ್ಲೇ ಸಿಕ್ತು, ತೊಗೊಂಡು ಒಟ್ಟಿಗೆ 15 ಎಕರೆ ಒಂದೇ ಪ್ಲಾಟ್ ಮಾಡ್ಕೊಂಡಿದ್ದೀವಿ ಸರ್. 15 ಎಕರೆ. ಏನೇನು ಬೆಳೆ ಇದೆ ಸರ್? 15 ಎಕರೆ ಒಂದು 6 ಎಕರೆಗೆ ಅಡಿಕೆ ಹಾಕಿದ್ದೀವಿ. ಅಡಿಕೆ ಜೊತೆಗೆ ತೆಂಗೆಲ್ಲ ಸೇರಿ 1-2 ಎಕರೆ ಇದೆ. ಒಟ್ಟು 8 ಎಕರೆ ಅಡಿಕೆ ತೆಂಗು ಎಲ್ಲ ಇದೆ ಸರ್. 1-2 ಎಕರೆ ಮಾವಿನ ಗಿಡ ಹಾಕಿದ್ದೀವಿ. 1-2 ಎಕರೆ ನಮ್ಮದು ಈ ಪ್ರಾಣಿಗಳು ಪಕ್ಷಿಗಳು ಸಾಕೋದಕ್ಕೆ ಇಟ್ಕೊಂಡಿದ್ದೀವಿ ಸರ್. ನಮ್ಮದು ಅದರಲ್ಲಿ ನಾಟಿ ಕೋಳಿ ಮೇಕೆ ಸಾಕೋದಕ್ಕೆ ಅದಕ್ಕೆ ಇಟ್ಕೊಂಡಿದ್ದೀವಿ. 1-2 ಎಕರೆ ಬಾಕಿದ್ದಕ್ಕೆ ತ್ಯಾಗದ ಮರಗಳಲ್ಲಿ ಹಾಕಿ ಅರಣ್ಯ ಕೃಷಿ ಮಾಡ್ತಾ ಇದ್ದೀವಿ ಸರ್. ಇದೆಲ್ಲ ನಿಮ್ಮದೇ ಯೋಜನೆನಾ? ಇಲ್ಲ, ನಾನೇ ಕೆಲವು ಕಡೆ ಓದಿದ್ದು, ಕೆಲವು ಸಲ ನಮ್ಮ ನಾರಾಯಣ ರೆಡ್ಡಿಯವರ ಕೆಲವು ಐತಮ್ಮಗಳನ್ನು ಪರಿಶೀಲನೆ ಮಾಡಿಕೊಂಡು ಅದ್ರ ಬಗ್ಗೆ ಕೇಳಿ ತಿಳ್ಕೊಂಡು ಎಲ್ಲದ್ರ ಬಗ್ಗೆ ತಿಳ್ಕೊಂಡೇ ಸಹಾಯ ಮಾಡಬೇಕು ತೀರ್ಮಾನ ಮಾಡಿ ಮಾಡ್ತಾ ಇದ್ದೀನಿ ಸರ್. ನಾರಾಯಣ ರೆಡ್ಡಿ ಅವ್ರನ್ನ ಭೇಟಿ ಆಗಿದ್ರ? ಇಲ್ಲ ಸರ್, ಭೇಟಿ ಆಗ್ಲಿಕ್ಕೆ ಆಗಲಿಲ್ಲ. ನಾನು ಜಮೀನು ನೋಡಿದ್ದೀರ? ಜಮೀನು ನೋಡಿದ್ದೆ ಸರ್. ಓಕೆ, ಅಂದರೆ ಈಗ ನೀವು ಮಾಡ್ತೀರಾ ಸಾವಯವ ಕೃಷಿ? ಸಾವಯವ, ಫುಲ್ ಸಾವಯವ ಕೃಷಿ ಸರ್. ಹೌದಾ? ಹೌದು ಸರ್. ಯಾತಕ್ಕೆ ಸಾವಯವ ಮಾಡಬೇಕು ಅಂತ ತಮಗೆ ಅನ್ನಿಸ್ತು? ಅದರಿಂದ ಏನು ಅನುಕೂಲ ಆಗ್ತಿದೆ ತಮಗೆ? ಸಾವಯವ ಕೃಷಿ ಮಾಡೋದ್ರಿಂದ ನಾವು ತಿನ್ನೋ ಪದಾರ್ಥಗಳ ಬಗ್ಗೆ, ನಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ನಾವು ಸಾವಯವ ಮಾಡಿದ್ರೆ ರೋಗರುಜಿನ ಕಡಿಮೆ ಮಾಡ್ಬೋದು, ನಮಗೆ ಎಲ್ಲ ಥರದ ಮನಸ್ಸಿಗೆ ನೆಮ್ಮದಿನೂ ತಗೋಬೋದು, ಆಮೇಲೆ ಸಾರ್ವಜನಿಕವಾಗಿಯೂ ಜನಗಳಿಗೂ ಮತ್ತು ವಾತಾವರಣನೂ ಒಳ್ಳೇದಾಗುತ್ತೆ ಅನ್ನೋ ಉದ್ದೇಶದಿಂದ ಸಾವಯವನೇ ಜೀವನಕ್ಕೆ ಒಳ್ಳೆಯದು ಅಂತ ತೀರ್ಮಾನ ಮಾಡ್ಕೊಂಡಿದ್ವಿ ಸರ್. ಅದರಿಂದ ಸಾವಯವ ಮಾಡ್ತಾ ಇದ್ದೀವಿ. ಈಗ ಬಹಳ ಮುಂಚಿಂದಲೂ ತಾವು ಜಮೀನು ಅಭಿವೃದ್ಧಿ ಮಾಡೋಕ್ಕೆ ಶುರು ಮಾಡಿದ್ರು ಅಥವಾ 2018 ಆದ್ಮೇಲಿಂದ ಶುರು ಮಾಡಿದ್ದ? ಇಲ್ಲ ಸರ್, ನಾನು 2015 ಶುರು ಮಾಡಿದೆ. ನಾನು ರಿಟೈರ್ಡ್ ಆಗ ಪೂರ್ತಿ ಖಾಲಿ ಇತ್ತ? ನಿಮ್ಮದು ಖಾಲಿ ಇತ್ತಿಲ್ಲ, ಆವಾಗ ಭತ್ತ ಕಬ್ಬು ಬೆಳೀತಾ ಇದ್ವಿ. ಭತ್ತ ಕಬ್ಬು ಬೆಳೀತ ನಮ್ಮ ತಮ್ಮ ಅವರೆಲ್ಲ ಬೆಳೀತಾ ಇದ್ರು. ನಾನು 2015 ರಿಟೈರ್ಡ್ ಆಗೋದು 3 ವರ್ಷ ಇದೆ. ನನಗೆ ಅದೆಲ್ಲ ಮಾಡ್ಕೋಬೇಕು, ಈ ಥರ ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡು, ಯಾವ ಥರ ಮಾಡಬೇಕು ಏನೇನು ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡು ನಾನು ಅನಿಸಿಕೆ ತಕ್ಕಂತೆ ಎಲ್ಲ ಜಮೀನು ಪರಿವರ್ತನೆ ಮಾಡಿ ಬೆಳೆ ಥರ ಮಾಡಬೇಕು ಅಂತ ತೀರ್ಮಾನ ಮಾಡೋಕ್ಕಿಂತ ಮುಂಚೆ ಬೇರೆ ತೋಟಗಳನ್ನ ಏನಾದ್ರು ಹೋಗಿ ನೋಡ್ಕೊಂಬಂದ್ರೆ? ಹೌದು ಸರ್, ಬೇರೆ ತೋಟಗಳನ್ನ ನೋಡಿ. ಎಲ್ಲೆಲ್ಲಿ ಹೋಗಿದ್ರಿ, ಯಾರ್ಯಾರ ತೋಟ ನೋಡಿದ್ರಿ? ಸರ್, ಈಗ ತುಂಬ ತಾಳ ತೋಟ ನೋಡಿದ್ದೀನಿ. ಒಂಚೂರು ಹೇಳಿ ಯಾವ್ಯಾವ್ದು ಅಂತ. ಈಗ ಅರಕುರುಡಲ್ಲಿ ರಂಗಸ್ವಾಮಿ ಅಂತ ಒಬ್ಬರಿದ್ದಾರೆ, ಅವ್ರ ತೋಟದಲ್ಲಿ ಹೋಗಿ ಮಗ್ಗೆ ರಂಗಸ್ವಾಮಿ ಅವ್ರ ತೋಟದಲ್ಲಿ ಹೋಗಿ ಅವರು ಏಲಕ್ಕಿ ಹೆಂಗೆ ಬೆಳೀತಾರೆ, ಅಡಿಕೆ ಹೆಂಗೆ ಬೆಳೀತಾರೆ, ಅವರಿಂದ ನಾವು ನಮ್ದು ಕೆಲಸ ಮಾಡ್ಬೇಕಾದ್ರೆ ಅವ್ರದ್ದು ಕೃಷಿಯಿಂದ ಜಲ್ಲಿ ತಗೋತಾ ಇದ್ದೀವಿ. ಅವರು ನಮಗೆ ನಮ್ಮ ತೋಟ ಭಾಳ ಚೆನ್ನಾಗಿದೆ ಸರ್ ಅಂತ ಹೇಳೋರು. ಆಗ ನಾನು ಆಸಿನಿಂದಲೇ ಎಲ್ಲ ಕೆಲಸ ಮಾಡಿದ್ರಿಂದ ಅಲ್ಲಿ ಅವರಿಗೆ ಅವರಿಂದ ಹೋಗಿ ನೋಡಿ ತೋಟ ನೋಡಿಕೊಂಡು ಅಲ್ಲಿ ಕೆಲವು ಮಾಡ್ಕೊಂಡಿದ್ದೀನಿ. ಆಗಲಿ ನನಗೆ ಈ ಏಲಕ್ಕಿ ಬೆಳಿಬೇಕು, ಅಡಿಕೆ ಬೆಳಿಬೇಕು ಅಂಥೇಳಿ ತೀರ್ಮಾನ ಮಾಡಿ. ಒಂದೇ ತೋಟನ ನೋಡಿದ್ದು ಅಥವಾ ಬೇರೆದು ನೋಡಿದ್ರೆ? ತುಂಬ ಜನ ನೋಡಿದ್ದೀನಿ ಸರ್, ಭಾಳಷ್ಟು. ನಾನು ಪ್ರತಿ ನನ್ನ ಅನುಭವದಲ್ಲಿ ಒಂದೊಂದು ಬೆಳೆ ಬೆಳಿಬೇಕಂದ್ರೂ 4-6 ತೋಟ ನೋಡಿ ಅವರಿಂದ ಏನೇನು ಬೇಕಿದೆ, ಹೇಗೆ ಮಾಡಬೇಕು, ಏನಾಗುತ್ತೆ, ಏನು ಅನುಕೂಲ ಇದೆ, ಯಾವ್ದು ಬೆಳೆದ್ರೆ ಹೇಗೆ ಬೆಳೆ ಮಾಡಬೇಕು ಅಂತ ಎಲ್ಲ ಪೂರ್ಣ ಪ್ರಮಾಣದ ಅವ್ರ ಮಾಹಿತಿಯನ್ನು ಪಡ್ಕೊಂಡು ನಾನು ಮಾಡ್ಕೊಂಡಿದ್ದೀನಿ ಸರ್. ಓಕೆ, ಅಂದರೆ ಏನೇ ಮಾಡೋಕ್ಕಿಂತ ಮುಂಚೆ? ಹೌದು ಸರ್, ಪೂರ್ವಸಿದ್ಧತೆ ಮತ್ತು ಅನುಭವಸ್ಥರ ಹೇಳಿಕೆ ತಗೋಬೇಕು, ಅವರ ಮಾರ್ಗದರ್ಶನ ತಗೊಂಡು ಮಾಡಿದಾಗ ನಾವು ಈಸಿಯಾಗಿ ಮಾಡ್ಲಿಕ್ಕೆ ಅನುಕೂಲ ಆಗತ್ತೆ ಅಂತ ಹೇಳಿ ಮಾಡಿದ್ವಿ. ಈಗ ಲೇಔಟ್ ಎಲ್ಲ ನಿಮ್ದೇನಾ ಜಮೀನಿಂದ? ಹೌದು ಸರ್. ಇಂತಿಂತ ಬೆಳೆ ಇಂತಿಂತ ಕಡೆ ಬರಬೇಕು ಎಲ್ಲ ನೀವೇ ಮಾಡಿದ್ದು? ನಾನೇ ಮಾಡಿದ್ದೆ ಸರ್. ನೀರ್ಗೇನು ವ್ಯವಸ್ಥೆ ಮಾಡ್ಕೊಂಡ್ರಿ ಸರ್? ನೀರ್ಗೆ ನಮ್ಮ ನೀರಾವರಿ ಜಮೀನೇ ಇತ್ತು. ಮೊದ್ಲೆಲ್ಲ ನಾವು ತೆಂಗು ಅಡಕೆ ಬೆಳೆ ಬದಲು ಭತ್ತ ಕಬ್ಬು ಬೆಳಿತಾ ಇದ್ವಿ. ಅದಕ್ಕೆ ಆ ಬೆಳೆ ಬೇಡ, ಅದನ್ನೆಲ್ಲ ನಾವು ಸಾವಯವ ಮಾಡ್ಕೊಂಡು ಬೆಳಿಲಿಕ್ಕೆ ಆಗೋದಿಲ್ಲ ಅಂತೇಳಿ ಅದೇ ನೀರಾವರಿ ಯೂಸ್ ಮಾಡಿಕೊಂಡು ನಾವು ತೆಂಗು ಅಡಿಕೆ ಏಲಕ್ಕಿ ಮೆಣಸು ಮಾವು ಇವೆಲ್ಲ ಬೆಳೀತಾ ಇದೀವಿ ಸರ್. ಈಗ ನಿಮ್ಮ ಬಗ್ಗೆ ಹೇಳಿ ಜವರಾಯಿಗೌಡ್ರೆ ಸ್ವಲ್ಪ. ಸರ್, ನಾವು ಕಿಕ್ಕೇರಿ ಪಕ್ಕ ಬಿದ್ರಳ್ಳಿಯವರು. ನಾನು ಒಬ್ಬ ಕೃಷಿಕ. ಏನೇನು ಬೆಳೆ ಬೆಳಿತೀರಿ ಸರ್? ನಮ್ಮದು ಒಂದು 10 ಎಕರೆ ಪ್ಲಾಟ್ ಇದೆ. ನಮ್ಮದರಲ್ಲಿ ತೆಂಗು ಅಡಿಕೆ ಬಾಳೆ ಮೆಣಸು ಸ್ವಲ್ಪ ಮೆಣಸು ಒಂದು 700-800 ಬುಡ ಇದೆ. ಒಂದು 400 ಗಿಡ ತೆಂಗು ಗಿಡ ಇದೆ. ಒಂದೂವರೆ 1,000 ಅಡಿಕೆ ಗಿಡ ಇದೆ. ತೋಟದಲ್ಲೇ ಮನೆ ಮಾಡ್ಕೊಂಡು ನಮ್ಮ 0 ಬಡ್ಜೆಟ್ ಕಲ್ಟಿವೇಷನ್ನು, ಅಂದರೆ ನೈಸರ್ಗಿಕ ಕೃಷಿ ನಮ್ಮದು. ಹೌದಾ? ನಾವು ಸುಮಾರು 35-40 ವರ್ಷದಿಂದ ತೋಟ ಉತ್ತಿಲ್ಲ. 0 ಕಲ್ಟಿವೇಷನ್ ನಮ್ಮದು. ಓಕೆ. ಈಗ ನಿಮ್ಮ ತಾಲೂಕು ಕೃಷಿಕ ಸಮಾಜದ ಬಗ್ಗೆ ಒಂಚೂರು ಹೇಳಿ ಜವರಾಯಿಗೌಡ್ರೆ. ಸರ್, ನಾನು ತಾಲೂಕು ಕೃಷಿಕ ಸಮಾಜದ ಸದಸ್ಯನಾಗಿದ್ದೀನಿ. ನಮ್ಮ ಗಂಗಾಧರ್ ಅವರು ಈಗ ತಾಲೂಕು ಕೃಷಿಕ ಸಮಾಜದ ಅಧ್ಯಕ್ಷರಾಗಿದ್ದಾರೆ. ಆ ಇಲಾಖೆಯಿಂದ ಏನೇನು ಸವಲತ್ತುಗಳು ಸಿಗ್ತದೆ ಕೃಷಿ ಇಲಾಖೆಯಿಂದ ಅದನ್ನು ರೈತರಿಗೆ ಮುಟ್ಟಿಸ್ಬೇಕು, ಮತ್ತು ಇಲಾಖೆಗೆ ಸ್ವಲ್ಪ ಕಾರ್ಯಕ್ರಮ ಕೊಡೋದ್ರ ಮುಖಾಂತರ ಚುರುಕು ಕೊಡಬೇಕು, ಜನರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ಅವರು ನಮ್ಮ ಮಾಜಿ ಪ್ರಧಾನಿ ದಿವಂಗತ ಚೌಧರಿ ಚರಣ್ ಸಿಂಗ್ರವರ ಜನ್ಮ ಜಯಂತಿ ಪ್ರಯುಕ್ತ ಇಡೀ ದೇಶದಲ್ಲಿ December 23 ರೈತರ ದಿವಸ ಅಂತ ಆಚರಣೆ ಮಾಡ್ತಾ ಇದ್ದಾರಲ್ಲ, ಆ ಕಾರ್ಯಕ್ರಮದ ಪ್ರಯುಕ್ತ ಯಾವತ್ತೆಯ ಇವರು ನಮ್ಮ ಕುಮಾರಸ್ವಾಮಿಯವ್ರ ತೋಟದಲ್ಲಿ ಒಂದು ಕಾರ್ಯಕ್ರಮ ರೂಪಿಸ್ಬೇಕು, ಇಡೀ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ಕೃಷಿಕರನ್ನು ಒಗ್ಗೂಡಿಸ್ಬೇಕು, ಮತ್ತು ಪ್ರಗತಿಪರ ರೈತರಿಗೆ ಎಲ್ಲ ವರ್ಗದವ್ರಿಗೆ ಪ್ರೋತ್ಸಾಹಿಸಿ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಬೇಕು ಅನ್ನೋ ಯೋಚನೆಯಲ್ಲಿದ್ದೀವಿ. ಹಂಗಾಗಿ ಈ ಕಾರ್ಯಕ್ರಮ ರೂಪಿಸ್ಕೊಂಡಿದ್ದೀವಿ. ಅವತ್ತಿನ ಎಲ್ಲ ಇಲಾಖೆ ಅಧಿಕಾರಿಗಳು ಬರ್ತಾರೆ. ವಿಶೇಷವಾಗಿ ನಮ್ಮಲ್ಲಿ ಜಾಯಿಂಟ್ ಡೈರೆಕ್ಟ್ರು ಬರ್ತಾರೆ, ಅಗ್ರಿಕಲ್ಚರ್ ಜಾಯಿಂಟ್ ಡೈರೆಕ್ಟ್ರು. ಆ ಕಾರ್ಯಕ್ರಮ ಉದ್ದೇಶಿಸಿ ಎಲ್ಲ ವಿಚಾರ ತಿಳುವಳಿಕೆ ಕೊಡ್ತಾರೆ. ಮತ್ತು ಅವತ್ತಿನ ಕಾರ್ಯಕ್ರಮಕ್ಕೆ ಇಡೀ ರಾಜ್ಯದಲ್ಲಿ ಹೆಸರು ಮಾಡಿರ್ತಕ್ಕಂಥ ಪ್ರಗತಿಪರ ರೈತರು ಮತ್ತು ಭಾಳ ಪರಿಣಿತಿ ಹೊಂದಿರತಕ್ಕಂಥ ರೈತರಿಂದ ಅವರ ಅಧ್ಯಕ್ಷತೆಯಲ್ಲಿ ಅವರ ನೇತೃತ್ವದಲ್ಲಿ ಜನರಿಗೆ ಸ್ವಲ್ಪ ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಮಾಡಬೇಕು ಅನ್ನೋ ಯೋಚನೆಯಲ್ಲಿದ್ದೀವಿ. ಇದು ನಮ್ಮ ಕಾರ್ಯಕ್ರಮದ ಉದ್ದೇಶ ಸರ್. ಅಂದರೆ ರೈತ ದಿನಾಚರಣೆಯನ್ನು ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಅಂತ ಆ ಭಾವನೆ ಇಟ್ಕೊಂಡೇ ಮಾಡ್ತಾ ಇದೀವಿ ಸರ್. ಈಗ ಕೃಷಿಕ ಸಮಾಜ ಕೃಷ್ಣರಾಜಪೇಟೆ ತಾಲೂಕಿನಲ್ಲಿ ಈಗ ಇಲಾಖೆಯ ಸವಲತ್ತನ್ನು ಜನರಿಗೆ ಕೊಡಿಸೋಕ್ಕಷ್ಟೇ ಸೀಮಿತವಾಗಿದೆಯಾ ಅಥವಾ ಇನ್ನೂ ಏನಾದರೂ ಬೇರೆ ಚಟುವಟಿಕೆಗಳು ಮಾಡ್ತಿದ್ದೀರಾ ತಾವು? ಇಲ್ಲ ಸರ್, ಈಗ ಏನಾಗಿದೆ ಇಲಾಖೆಯಿಂದ ಏನೇನು ಸವಲತ್ತುಗಳು ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು ನಮ್ಗೆ ಇದುವರೆಗೆ ಏನು ಅರಿವಿರಲಿಲ್ಲ. ಈಗ ನಮ್ಮ ಲಕ್ಷಣ್ ಡೈರೆಕ್ಟರ್ ಒಡಗೂಡಿ ಈ ನಮ್ಮ ಗಂಗಾಧರ್ ಅವರು ಅಧ್ಯಕ್ಷರಾದ ಮೇಲೆ ತಾಲೂಕಿನಲ್ಲಿ ಈ ಅಗ್ರಿಕಲ್ಚರ್ ಇಲಾಖೆಯಿಂದ ಏನೇನು ಸವಲತ್ತುಗಳು ಸಿಗ್ತದೆ ಅಂಥೇಳಿ ಅದೆಲ್ಲ ಒಂದು ಸ್ವಲ್ಪ ಜನ ಆಗಾಗ ಸಹ ಎಲ್ಲರನ್ನು ಸೇರಿಸಿ ಮೀಟಿಂಗ್ ಕರೆದು ನೋಡಿ ಇಂತಿಂಥ ಸವಲತ್ತುಗಳು ಇಲಾಖೆಯಿಂದ ಸಿಗ್ತದೆ, ಇದನ್ನು ಉಪಯೋಗ ಪಡ್ಕೊಳ್ಳಿ ಅಂಥೇಳಿ ಇವರು ಜನರಿಗೆ ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ. ನಾವು ಆ ಸಭೆ ಸಮಾರಂಭಗಳು ಭಾಗಿಯಾಗ್ತಾ ಇದ್ದೀವಿ. ಅದರಲ್ಲಿ ಇಲಾಖೆಯಿಂದ ಏನೇನು ಸವಲತ್ತುಗಳು ಸಿಗ್ತದೆ ಅಂತ ಹೇಳ್ಬಿಟ್ಟು ಎಲ್ಲ ಇಲಾಖೆ ಎಲ್ಲ ಸವಲತ್ತುಗಳು ಸಾಕಷ್ಟು ಸವಲತ್ತುಗಳು ಕೊಡ್ತಾ ಇದ್ದಾರೆ, ಆದರೆ ಜನರಿಗೆ ಪ್ರಚಾರ ಇಲ್ಲ. ಆಮೇಲೆ ಪ್ರಚಾರದ ಕೊರತೆ ಜೊತೆಗೆ ಪ್ರಾಮಾಣಿಕವಾಗಿ ಅದನ್ನು ಮುಟ್ತಾನೂ ಇರಲಿಲ್ಲ. ಇವ್ರು ಹೋದ್ಮೇಲೆ ಅವೆಲ್ಲನೂ ಸ್ವಲ್ಪ ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ ಸರ್. ಈಗ ನೀವು ನಿಮ್ಮ ಜಮೀನಿನಲ್ಲಿ ಏನು ವ್ಯವಸಾಯ ಮಾಡ್ತಿದ್ದೀರಲ್ಲ, ಅದಕ್ಕೇನಾದರೂ ಇಲಾಖೆಯ ನೆರವು ಸವಲತ್ತು ಏನಾದರೂ ತಮಗೆ ಸಿಕ್ಕಿದೆಯೇ? ಸರ್, ನಾನೇನು ತಗೊಂಡಿಲ್ಲ ಇದುವರೆಗೆ. ನಾವೇನು ಆ ಇಲಾಖೆಯಿಂದ ಯಾವ ಸವಲತ್ತುಗಳನ್ನೂ ತಗೊಂಡಿಲ್ಲ. ನಮ್ಮದು 0 ಬಡ್ಜೆಟ್ ಇದಲ್ಲ, ನಾವು ಯಾವ ಇಲಾಖೆಯವ್ರನ್ನು ಕೇಳೋ ಅವಶ್ಯಕತೆಯೂ ಇಲ್ಲ, ನಾವೇನು ತಗೊಂಡೇ ಇಲ್ಲ. ಈಗ ನಾವು NML ಸ್ಕೀಮ್ ಅಂತ ಇದೆಯಲ್ಲ, ರಾಷ್ಟ್ರೀಯ ಮಿಷನ್ ಇದೆಯಲ್ಲ, ಆರ್ಡಿನಲ್ಲಿ ಒಂದಷ್ಟು ನಮ್ಮದು ತೋಟ ಇದೆ. ತೋಟ ಅಂದ್ರೆ ನಮ್ಮದು ಒಂದು 10-12 ಎಕರೆ ತೋಟಕ್ಕೆ ನಮ್ಗೆ ಗೊಬ್ಬರ ಸಾಕಾಗೋದಿಲ್ಲ. ಹಂಗಾಗಿ NRLM ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ NRLM ಆ ಯೋಜನೆ ಅಡಿನಲ್ಲಿ ಒಂದಷ್ಟು ಸಾಲ ತಗೊಂಡು ಅದೇನೋ ಈಗ 50% ಸಬ್ಸಿಡ್ರಿ ಅಂತ ಹೇಳ್ತಾ ಇದ್ದಾರೆ. ನಾವು ಮೇಕೆ ಸಾಕೋದು ಮತ್ತೆ ನಾಟಿ ಕೋಳಿ ಸಾಕಬೇಕು ಅನ್ನೋ ಯೋಚನೆ ಇಟ್ಕೊಂಡಿದ್ದೀವಿ ಸರ್. ಹೌದಾ? ಸರಿ ಸರಿ. ಈಗ ಕುಮಾರಸ್ವಾಮಿಗಳೇ ಹೇಳಿ, ಈಗ ತಮ್ಮ ಜಮೀನಿನ ಅಭಿವೃದ್ಧಿ ಯಾವ ಬೆಳೆಯಿಂದ ಶುರು ಮಾಡಿದ್ರಿ? ಸರ್, ನಮ್ಮ ಜಮೀನು ಅಭಿವೃದ್ಧಿ ನಾವು ಫಸ್ಟು ತೆಂಗಿನ ಮರಗಳನ್ನು ಬೆಳೆಸಿದ್ವಿ. ಸುತ್ತ ಬಾರ್ಡ್ರಿಗೆಲ್ಲ ತೆಂಗಿನ ಮರಗಳು ಹಾಕ್ಕೊಂಡು ಅದ್ರ ಮಧ್ಯಭಾಗದಲ್ಲಿ ಅಡಿಕೆ ಮರಗಳು ಹಾಕ್ಕೊಂಡ್ವಿ. ಈಗ ಅಡಿಕೆ ಮರಗಳು ಈಗ ನಮ್ಮದು ಅಡಿಕೆ ಮರ 2015-10 ವರ್ಷ ಆಯಿತು, ಚೆನ್ನಾಗಿ ಫಲ ಕೊಡ್ತಾ ಇದ್ದಾವೆ ಮರಗಳೆಲ್ಲ. ಎಲ್ಲಿಂದ ತಂದ್ರಿ, ಯಾವ ತಳಿ? ಸರ್, ಅದು ಸಾಗರ ತಳಿಯಿಂದ ತಗೊಂಡ್ಬಂದಿದ್ವಿ. ಸಾಗರದ ಕಡೆ ಅಲ್ಲಿಂದ ತಂದು ನಾಟಿ ತಳಿನೇ ಬೇಕು ಅಂತೇಳಿ ನಾವು ಅಲ್ಲಿಂದನೇ ಸಸಿ ತಂದು ನಾಟಿ ಮಾಡಿ. ಸಾಗರಕ್ಕೆ ಯಾಕೆ ಹೋದ್ರೆ, ನಿಮ್ಮ ಸುತ್ತಮುತ್ತಲೇ ಬೇಕಾದಷ್ಟು ಒಳ್ಳೆ ತೋಟ ಇದ್ವಲ್ಲ. ಒಳ್ಳೆ ತೋಟ ಇದ್ರೂ ಒಂದೇ ಥರದ್ದು ಸಸಿ ಮರಗಳು ಸಿಗಬೇಕಲ್ಲ ಸರ್. ನಮಗೆ ತೋಟ ಇದ್ರೂ ಸಸಿ ಮಾಡೋರು ಕಡಿಮೆ, ಆಮೇಲೆ ಸಸಿ ಮಾರಾಟ ಮಾಡೋರು ಸಸಿಗಳನ್ನ ಬೀಜ ಎಲ್ಲಿಂದ ತಂದಿರ್ತಾರೆ, ಯಾವ ಥರ ತಂದಿರ್ತಾರೆ ಅನ್ನೋದು ಗೊತ್ತಾಗೋದಿಲ್ಲ. ಎಲ್ಲ ಮಿಕ್ಸ್ ಮಾಡಿರ್ತಾರೆ. ಅದರಿಂದ ನಾವು ಒಂದೇ ಥರದ ತಳಿ ಹಾಕೋಣ ಅನ್ನೋ ಉದ್ದೇಶವೇ. ಅಲ್ಲಿ ನಮ್ಮ ಪರಿಚಯಸ್ಥರಿದ್ದರು, ಅವ್ರ ಹತ್ರ ಕೇಳ್ಕೊಂಡಾಗ ಅವರು ನಮ್ಮ ತೋಟದಿಂದ ಇಲ್ಲಿ ಕೊಟ್ಟು ತೊಗೊಂಡು ಮಾಡ್ತಾ ಇದ್ದಾರೆ, ಈ ಬೀಜನೇ ತಗೊಬಂದು ಹಾಕಿ ನೀವು ಅಂತ ನಮಗೆ. ನೀವು ಬೀಜ ತಂದ್ರೆ ಸಸಿ ತಂದ್ರೆ ಸಸಿನ ಸಸಿ ನಮ್ಮ ಸ್ನೇಹಿತರ ತೋಟದಿಂದ ಬೀಜ ತೊಗೊಂಡೋಗಿ ಅವ್ರು ಸಸಿ ಮಾಡಿದ್ರು, ಆ ಸಸಿಗಳನ್ನೇ ತಗೊಬಂದು ನಾವು ನೆಟ್ವಿ ಸರ್. ಒಟ್ಟು ಎಷ್ಟು ಅಡಿಕೆ ಹಾಕಿದ್ದೀರಿ ಸರ್? ಒಟ್ಟು 3,000 ಅಡಿಕೆ ಮರ ಇದೆ ಸರ್. ಏನು ಅಂತರದಲ್ಲಿ ಹಾಕ್ಕೊಂಡಿದ್ದೀರಿ ಸರ್? ನಾವೆಲ್ಲ 11 ಅಡಿ 11 ಅಡಿ ದೂರದಲ್ಲಿ ಹಾಕಿದ್ದೀವಿ ಸರ್. ಯಾಕೆ? ನಾವು ಅಂತರ ಬೇಸಾಯ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ದೂರ ದೂರಕ್ಕೆ ಹಾಕಿ. ಅಂದರೆ ಮೊದಲು ಸ್ಟಾರ್ಟಿಂಗಲ್ಲಿ ನಾವು ಉಳುಮೆ ಮಾಡ್ತಿದ್ವಿ, ಒಂದು 3-4 ಇಯರ್ಸು ಎಲ್ಲ ಉಳುಮೆ ಮಾಡಿ ಅದರೊಳಗೆಲ್ಲ ಶುಂಠಿ ಬೆಳೀತಾ ಇದ್ವಿ, ಬಾಳೆ ಬೆಳೀತಾ ಇದ್ವಿ, ಎಲ್ಲ ಬೆಳ್ಕೊಂಡ್ವಿ. ಈ ಮರಗಳು ದೊಡ್ಡಲಾದ್ಮೇಲೆ ಅದಕ್ಕೆ ಬೆಳಕು ಕಡಿಮೆ ಆಯಿತು, ಬೇರೆ ಬೆಳೀಲಿಕ್ಕೆ ಅವಕಾಶ ಇಲ್ಲ ಅನ್ನೋದಾಗ ಈಗೇನು ಮಾಡಿದೆ, ಅವೆರಡರ ಮಧ್ಯೆ 4 ಅಡಕೆ ಮರದ ಮಧ್ಯೆ ಒಂದು ಏಲಕ್ಕಿ ಗಿಡ, ಹಾಗೆ ಈಗ 1,300 ಏಲಕ್ಕಿ ಕಾಯಿ ಗಿಡ ಹಾಕಿದ್ದೀನಿ ಸರ್. ಏಲಕ್ಕಿ ಯಾವ ತಳಿ? ಅದು ನಲ್ಯಾಣಿ ಗೋಲ್ಡ್. ಆ ತಳಿಯಿಂದ ತಂದ ಸ್ವಾಮಿ ಅವ್ರ ಕಡೆಯಿಂದ ತಂದ್ರೆ? ಸ್ವಾಮಿ ತೋಟದಲ್ಲಿ ನೋಡ್ಕೊಂಡ್ಬಂದಿದ್ವಲ್ಲ, ಅವ್ರು ಎಲ್ಲಿ ತಂದ್ರಿ ಏನು ಅಂತ ಹೇಳಿದ್ಮೇಲೆ ಹಿಂಗೆ ಕಡೆ ಹೋಗಿ ಹೇಳಿ ತಗೊಂಬಂದ್ರು. ಅದೇ ತಳಿಯಿಂದ ಕುಶಾಲ ನಗರದಲ್ಲಿ ಮಾರಾಟ ಮಾಡ್ತಿದ್ರು. ಅದು ಗಿಡಗಳನ್ನೇ ಮಾರ್ತಾರೆ ಅವ್ರು ಕಿತ್ತು. ಅದನ್ನು ಒಂದು ಗಿಡಕ್ಕೆ 80 ರೂಪಾಯಿ ಅಂತ ರೇಟ್ ಕೊಟ್ಟು 1,300 ಗಿಡಗಳನ್ನ ಹಾಕಿದ್ವಿ ಸರ್. ಸಸಿಗಳಿಗೆ ತುಂಬ ದುಡ್ಡಾಗೋಯ್ತು. ಹೌದು ಸರ್, ಸಸಿಗಳು ತಗೊಂಬರೋದು ತಂದು ಅದು ಒಳ್ಳೆ ವೆರೈಟಿ ಬೇಕು ಅನ್ನೋ ಉದ್ದೇಶಕ್ಕೆ ಅದು ಹಾಕಿದ್ವಿ ಸರ್. ಆಯಿತು. ಹಾಗಾಗಿ ಅಂತರ ಬೆಳೆಯಾಗಿ ನಾವು ಅಡಿಕೆ ಜೊತೆಗೆ ಏಲಕ್ಕಿ. ಎಷ್ಟು ವರ್ಷದ ಹಿಂದೆ ಹಾಕಿದ್ದು? ಈಗ ಹಾಕಿ 1.5 ವರ್ಷ ಆಯಿತು ಸರ್. ಹೌದಾ? ಏಲಕ್ಕಿ ಏಲಕ್ಕಿ ಚೆನ್ನಾಗಿ ಬಂದಿದೆ. ಚೆನ್ನಾಗಿ ಬಂದಿದೆ ಸರ್, ಈಗ ಫಲ ಕೊಡೋಕೆ ಶುರು ಆಗ್ತಾ ಇದೆ. ನೆಕ್ಸ್ಟ್ 1 ವರ್ಷದಿಂದ ಚಕ್ಕಮೆ ಅದರಿಂದ ನಮ್ಮ 10 ಲಕ್ಷ ಆದಾಯ ಬರುವ ನಿರೀಕ್ಷೆ ಇದ್ದೀವಿ ಸರ್. ಅಷ್ಟೊಂದು? ಹೌದು ಸರ್. ಹೆಂಗೆ ಬರುತ್ತಪ್ಪ ಅಷ್ಟೊಂದು? ಬರುತ್ತೆ ಸರ್. ಅದು ಒಂದು ಗಿಡದಲ್ಲಿ ನಿಮಗೆ 1 ಕೆಜಿ ಬಿಟ್ಟರು ಸಾಕು ನಮಗೆ. 1 ಕೆಜಿ ಬಿಟ್ಟರು ಸಾಕು ನಮಗೆ, ಡ್ರೈ ಆಗಿರೋದು ಬಂದರೆ ಅದರಲ್ಲೇ 3,000 ನಮಗೆ ಸಿಗುತ್ತೆ 1 ಕೆಜಿಗೆ. ಅಂದರೆ ಬೇರೆ ಯಾವುದು ಪ್ರಾಣಿಗಳದ್ದು ಕಾಟ ಆ ಥರದ್ದೆಲ್ಲ ಏನಿರಲ್ಲ ಸರ್? ಅದಕ್ಕೆ ಈಗ ಅಳಿಲುಗಳು ತಿಂತವೆ ಬಂದು, ನವಿಲುಗಳು ಬಂದು ತಿಂತವೆ, ಇಲಿಗಳು ತಿಂತವೆ ಅದನ್ನ ಕಾಯಿಗಳನ್ನ. ಆಮೇಲೆ ಹುಳಗಳು ಜಾಸ್ತಿ ಬರುತ್ತೆ, ಅದಕ್ಕೆ ತೂರ್ದ ಮಾಡಿ ಹುಳ ಮಾಡ್ತವೆ. ಅದಕ್ಕೆಲ್ಲ ನಾವು ಸಾವಯವದಲ್ಲೇ ನಾವು ಬೇವಿನೆಣ್ಣೆ ಸಿಂಪಡಣೆ ಮಾಡೋದು ಆ ಥರ. ನಮ್ಮ ಸಾವಯವ ಗೊಬ್ಬರದಲ್ಲಿ ಏನು ಮಾಡಬೇಕು, ನಮ್ಮ ನಾಟಿ ಹಸುವಿನ ಗಂಜಲ ಬೇವಿನೆಣ್ಣೆ ಅದನ್ನೆಲ್ಲ ಉಪಯೋಗ ಮಾಡಿಕೊಂಡು ಅದನ್ನ ಅವೈಡ್ ಮಾಡ್ಕೋತೀವಿ ಸರ್. ಇಲಿ ಅಳಿಲಿಗೆಲ್ಲ ಏನು ಮಾಡ್ತೀರಿ? ಅದು ಸರ್, ಅದು ಬೇವಿನೆಣ್ಣೆ ಹಾಕಿದಾಗ ಅವು ಅವೈಡ್ ಆಗ್ತವೆ. ಹೌದು ಹೌದು ಹೌದು. ತುಂಬ ಉಪಯುಕ್ತ ಆಯ್ತು ಸರ್ ಬೇವಿನೆಣ್ಣೆಯಿಂದ. ಯಾಕೆಂದ್ರೆ ಅದು ತಿನ್ನಕ್ ಹೋದಾಗ ಅದ್ರ ಮೇಲೆ ಕಹಿ ಅಂಶ ಬರ್ತದಲ್ಲ, ಅವೆಡ್ ಆಗ್ತವೆ. ಹೌದು ಸರ್. ಈಗ ಅಡಿಕೆ ಇದೆ, ಅಡಿಕೆ ಒಳಗಡೆ 4 ಅಡಿಕೆ ಮಧ್ಯೆ ಏಲಕ್ಕಿ ಹಾಕಿ. ಏಲಕ್ಕಿ ಹಾಕಿದೀವಿ ಸರ್ ಅಲ್ವೇ. ಅಡಿಕೆಗೆ ಏನಾದ್ರು ಕಾಳ್ಮೆಣ್ಸು ಹಬ್ಬಿಸ್ಕೊಂಡಿದ್ದೀರಾ? ಈಗ ಸುತ್ತ ಬಾರ್ಡರ್ನಲ್ಲಿ ನಮಗೇನಂದ್ರೆ ಪಶ್ಚಿಮ ದಿಕ್ಕಲ್ಲಿ ಬಿಸಿಲು ಜಾಸ್ತಿ ಬಂದು ಅಡಿಕೆ ಮರಕ್ಕೆ ತೊಂದರೆ ಆಗುತ್ತೆ ಅನ್ನೋ ಉದ್ದೇಶದಿಂದ ಸುತ್ತ ಬಾರ್ಡರ್ ಲೈನ್ ಇದ್ದಾವೆ, ಆ ಬಾರ್ಡರ್ ಲೈನ್ಗಳಿಗೆಲ್ಲ ನಾವು ಮೆಣಸಿನ ಹಬ್ಬಿಸ್ತಾ ಇದ್ದೀವಿ ಸರ್. ಈಗ ಮೆಣಸು ಯಾವುದು ತಳಿ? ಮೆಣಸು ನಾಟಿ ತಳಿ ತಳಿದೆ ಸರ್. ಅದು ಎಲ್ಲಿಂದ ತರಬೇಕು ಅಥವಾ ತಂದಿದ್ದೀರಾ? ತಂದು ತಪ್ಪ ನೆಟ್ಟಿದ್ದೀವಿ ಸರ್. ನಮಗಲ್ಲಿ ಮರಳು ನಮ್ಗೆ ಏನು ಏಲಕ್ಕಿ ಗಿಡ ಕೊಟ್ಟರಲ್ಲ ಅವ್ರ ಕಡೆ ತೋಟದಲ್ಲಿ ಹೋದಾಗ ಮೆಣಸಿನ ಬೆಳೆನೂ ಇತ್ತು, ಅದಕ್ಕೆ ಗ್ರಾಫ್ಟೆಡ್ ಪ್ಲಾಂಟ್ ಅದು. ಎಷ್ಟು ತಂದು ಹಾಕಿದ್ದೀರಿ? ಈಗ 500 ಗಿಡ ಹಾಕಿದ್ದೀವಿ ಸರ್. 500 ಬಾರ್ಡರ್ಗಷ್ಟೇ ಹಾಕೊಂಡಿದ್ದೀವಿ ಸರ್. ಮತ್ತೆ ಜಾಸ್ತಿ ಅಡಿಸಲು ಮಾಡೋದು ಬೇಡ, ಮತ್ತೆ ಎಲ್ಲ ಮರಕ್ಕೂ ಹಾಕ್ಸೋದು ಬೇಡ ಅಂತೇಳಿ ಬಾರ್ಡರ್ನಲ್ಲಿ ನಮಗೆ ಪಶ್ಚಿಮ ದಿಕ್ಕಿಂದ ಬಿಸಿಲು ಅವಾಯ್ಡ್ ಮಾಡೋಕ್ಕೋಸ್ಕರ ಅಲ್ಲಿ ಜಾಸ್ತಿ ಹಾಕೊಂಡಿದ್ದೀವಿ ಸರ್. ಓಕೆ. ಬಾರ್ಡ್ರಲ್ಲಿ ತೆಂಗಿದೆಯಾ ಅಥವಾ ಏನು ಬೆಳೆ ಇದೆ? ತೆಂಗು ಇದೆ, 2 ಲೈನ್ ಅಡಿಕೆ ಮರ, ಎರಡು ಬಾರ್ಡರ್ ಅಡಿಕೆ ಮರ ಇದಾವಲ್ಲ ಆ ಲೈನ್ಗಳಿಗೆ ಮಾತ್ರ ಯೂಸ್ ಹಾಕಿದ್ದೀವಿ. ತೆಂಗು ಇದೆ, ತೆಂಗು ಬಾರ್ಡ್ರಲ್ಲಿ ತೆಂಗು ಇದೆ ಸರ್. ಓಕೆ. ಒಟ್ಟು ತೆಂಗು ಎಷ್ಟು ಬರುತ್ತೆ ನಿಮ್ಮದು? ಸರ್, 300 ತೆಂಗಿನ ಮರ ಇದೆ ಸರ್. 300 ಫಸ್ಲಿಗೆ ಬರ್ತಾ ಇದೆಯಾ? ಎಲ್ಲ ಫಸ್ಲು ಬರ್ತಾ ಇದೆ ಸರ್. ಅದು ಯಾವಾಗ ನೆಟ್ಟಿದ್ದು ಸರ್? ಒಂದು ಅಲೆ ಒಂದು 30 ವರ್ಷದಿಂದ ಹಿಂದೆನೇ ಇದೆ. ನಮ್ಮ ತಂದೆ ಕಾಲದಲ್ಲಿ ನೆಟ್ಟಿದ್ದ ತೆಂಗಿನ ಮರಗಳಿದ್ದಾವೆ, ಅದೊಂದು 100 ತೆಂಗಿನ ಮರ ಇದೆ. ಇನ್ನು 200 ಮರಗಳು ಈ ಹೊಸದಾಗಿ ಅಡಿಕೆ ಮಾಡಿದಾಗ ಸುತ್ತ ಬಾರ್ಡ್ರಿಗೆಲ್ಲ ಹಾಕೊಂಡಿದ್ವಲ್ಲ ಅದು ಕಾಯಿ ಬಿಡ್ತಾ ಇದೆ, ಎಲ್ಲ ಫಸಲು ಬರ್ತಾ ಇದೆ ಸರ್. ಓಕೆ. ಏನು ಎಳ್ನೀರ ಕಾಯ ಕೊಬ್ಬರಿನ? ಇಲ್ಲ ಸರ್, ಕೊಬ್ಬರಿ ಹಾಕಿದ್ವಿ. ಕೊಬ್ಬರಿ ನಾವು ಸಾಮಾನ್ಯ ಸ್ಟಾಕ್ ಮಾಡಿ ಕೊಬ್ಬರಿ ಮಾಡ್ತಾ ಇದ್ವಿ. ಹೋದ ವರ್ಷದಿಂದ ನಮಗೆ ಕೊಬ್ಬರಿ ಬೆಳೆ ಕಡಿಮೆ ಆದಾಗ ಏನು ಮಾಡಿದ್ವಿ, ಎಳ್ನೀರು ಕೊಟ್ಬಿಟ್ವಿ. ಈಗ ಎಳ್ನೀರಲ್ಲೂ ಲಾಭ ಬರ್ತಾ ಇದೆ, ಕೊಬ್ಬರಿನ ರೇಟ್ ಜಾಸ್ತಿ ಆಗಿದೆ. ಅಂದಂಗೆ ನಾವು ಕೆಲವು ಎಳ್ನೀರು ಮಾರ್ತೀವಿ, ಕೆಲವು ಕೊಬ್ಬರಿ. ಎಳೆ ಮರದಲ್ಲಿ ಎಳ್ನೀರು ಕೊಟ್ಬಿಡ್ತೀವಿ ಸರ್, ಹಳೆ ಮರಗಳೆಲ್ಲ ಕೊಬ್ಬರಿಗೆ ಹಾಕೊಡ್ತೀವಿ ಸರ್. ಕಾಯಿ ಮರಲ್ವಾ? ಕಾಯಿ ಮರಲ್ಲ ಸರ್. ಹೌದಾ? ಕಾಯಿ ಮರಕ್ಕಾಗಲ್ಲ. ಇಲ್ಲ ಎಳ್ನೀರು ಇಲ್ಲ ಕೊಬ್ಬರಿ. ಇಲ್ಲ ಕೊಬ್ಬರಿ. ಎಲ್ಲಿ? ಕೆಆರ್ಪೇಟೆ ಮಾರ್ಕೆಟಲ್ಲೇ ಮಾರೋದು? ಎಳ್ನೀರೆಲ್ಲ ಕೆಆರ್ಪೇಟೆ ಮಾರ್ಕೆಟೇ ಹೋಗ್ತಿದ್ದೆ. ಕೊಬ್ಬರಿನೂ ಕೆಆರ್ಪೇಟಲ್ಲೇ ಮಾರ್ತೀವಿ ಸರ್. ಏನು ತಿಪ್ಟೂರು ರೇಟ್ ಏನಿದೆ ಆ ರೇಟಲ್ಲೇ ಇಲ್ಲೂ ಆಕ್ಷನ್ ಮಾಡ್ಕೊತಾರೆ ಸರ್. ಅದರಿಂದ ಎಲ್ಲ ಇಲ್ಲೇ ಮಾರ್ತೀವಿ, ಕೆಆರ್ಪೇಟಲ್ಲೇ ನಮಗೆ ಅನುಕೂಲ ಇದೆ. ನಿಮ್ಮಲ್ಲಿ ಕೆಆರ್ಪೇಟೆ ತಾಲೂಕಲ್ಲಿ ಏಲಕ್ಕಿ ಇನ್ಯಾರು ಬೆಳೆದಿದ್ರ? ಏಲಕ್ಕಿ ಬೆಳೆನ ಈಗ ತುಂಬ ಬೆಳೀತಾ ಇದ್ದಾರೆ. ಈಗೆಲ್ಲ ಫೇಸ್ಬುಕ್ಕಲ್ಲಿ ವ್ಯಾಟ್ಸಪ್ಪಲ್ಲಿ ಎಲ್ಲ ನೋಡಿ ಅದೆಲ್ಲ ಮಾಡಿ, ಮತ್ತು ಕೆಲವೊಮ್ಮೆ ನಾವು ಈ ಜಿ ಕೆ ವಿ ಕೆ ದಿ ಕೃಷಿ ಮೇಳಕ್ಕೆ ಹೋಗಿದ್ವಿ ಸರ್. ಅಲ್ಲಿವೇ ನಾವು ಎಲ್ಲ ನೋಡಿದಾಗ ನಮ್ಮ ತಾಲೂಕಿನಲ್ಲಿ ತುಂಬ ಜನ ಬಂದಿದ್ದು, ಅದ್ರ ಬಗ್ಗೆನೂ ಕೆಲವು ಯೋಚನೆ ಮಾಡಿದ್ವಿ. ನಮ್ಮ ತಾಲೂಕು ಒಂದು 10-15 ಜನಗಳು ಬೆಳೀತಾರೆ ಸರ್, ಬೆಳೆದಿದ್ದಾರೆ. ನಮಸ್ತೆ ಕರುನಾಡಿಗೆ ಬಾನುಲಿ ಕೃಷಿ ಬೆಳಗು. ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ ಇದೇ 23ರಂದು ಮಂಗಳವಾರ ರಾಷ್ಟ್ರೀಯ ರೈತರ ದಿನದಂದು ನಡೆಯಲಿದೆ. ಮಣ್ಣಿನೊಳಗಿಂದ ಅನ್ನವನು ವಿಂಗಡಿಸಿ ಉಣ್ಣೆಂದು ಜಗಕ್ಕೆಲ್ಲ ಕೊಡುವ ರೈತ. ಈ ಬಾರಿಯ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮ ಕೆಆರ್ಪೇಟೆ ತಾಲೂಕು ಕೃಷಿಕ ಸಮಾಜದ ಸಹಯೋಗದಲ್ಲಿ ಹರಿಹರಪುರ ಹೇಮಗಿರಿ ಮಾರ್ಗದಲ್ಲಿರುವ ಲಕ್ಷ್ಮೀಪುರದ ಎಲ್ಆರ್ ಕುಮಾರಸ್ವಾಮಿ ಅವರ ಕೆಪಿಜಿ ಅಗ್ರಿ ಫಾರಂನಲ್ಲಿ ನಡೆಯಲಿದೆ. ನಾನು ಕುಮಾರಸ್ವಾಮಿ. ನಾನು NS ಗಂಗಾಧರ. ತಾಲೂಕು ಕೃಷಿಕ ಸಮಾಜದ ವತಿಯಿಂದ ನನ್ನ ಜಮೀನಿನಲ್ಲಿ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮವನ್ನು ಮಾಡುತ್ತಿದ್ದೇವೆ. ಎಲ್ಲರೂ ಆಗಮಿಸಬೇಕಾಗಿ ವಿನಂತಿ. ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ, ನಾನು ಸ್ನೇಹ ಜೀವಿ, ನೀನು ಸ್ನೇಹ ಜೀವಿ, ಲೋಕದಲ್ಲಿ ಸ್ನೇಹ ಚಿರಂಜೀವಿ, ಮಾಡುಬಾರೋ ಪ್ರೇಮ ಜೀವಿ. ಸಾಧಕ ಕೃಷಿಕರಿಗೆ ಸನ್ಮಾನ, ಸಾವಯವ ಕೃಷಿ ಉತ್ಪನ್ನಗಳ ಪ್ರದರ್ಶನ, ಕೃಷಿರತ್ನ ಪ್ರಶಸ್ತಿ ಪ್ರದಾನ ಈ ಬಾರಿಯ ವಿಶೇಷ. ಬನ್ನಿ, ಬಾನುಲಿ ಕೃಷಿಕರ ಸಂಭ್ರಮದಲ್ಲಿ ನೀವು ಪಾಲ್ಗೊಳ್ಳಿ. ಇದೇ 23ರಂದು ಮಂಗಳವಾರ ರಾಷ್ಟ್ರೀಯ ರೈತರ ದಿನದಂದು ಕೆಆರ್ಪೇಟೆ ತಾಲೂಕು ಲಕ್ಷ್ಮೀಪುರದಲ್ಲಿ ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ ಬಾನುಲಿ ಕೃಷಿ ಬೆಳಗು. ಹೇಳಿ ಜವರಾಯಿಗೌಡ್ರೆ, ನಿಮ್ಮ ಜಮೀನಲ್ಲಿ ಏನೇನಿಲ್ಲ ಸರ್? ನಮ್ಮ ಜಮೀನಲ್ಲಿ ಒಂದು 400 ಗಿಡ ತೆಂಗಿನ ಗಿಡ ಇದೆ, ಒಂದು 700-800 ಮೆಣಸಿದೆ. ಮೆಣಸು ಎಲ್ಲ 6-7 ವರ್ಷದ ಮೆಣಸು, ಕಳಸರಿ ಚೆನ್ನಾಗಿ ಬಂದಿತ್ತು ಫಸಲು. ಅಡಿಕೆ ಇದೆ ದೊಡ್ಡದು, 1,000 ಗಿಡ ಇದೆ. ಇನ್ನು ಈಗ ಇನ್ನು ಒಂದೂವರೆ 1,000 ಗಿಡ ಈಗ ನಾಟಿ ಮಾಡಿದ್ದೀವಿ, ಸಣ್ಣ ಸಣ್ಣ ಸಸಿಗಳು. ಬಾಳೆ ಇದೆ, ಸುತ್ತಲೂ ಇದಿದೆ, ಯಾವುದು ತ್ಯಾಗದ ಮರಗಳಿದೆ, ಇಷ್ಟಿದೆ. ಈ 23ನೇ ತಾರೀಕು ಕುಮಾರಸ್ವಾಮಿ ಅವರ ಜಮೀನಿನಲ್ಲಿ ಏನು ಕಾರ್ಯಕ್ರಮ ಮಾಡ್ತಾ ಇದ್ದೀರಲ್ಲ ಸರ್, ಏನು ವಿಶೇಷ ಈ ಕಾರ್ಯಕ್ರಮದಲ್ಲಿ, ಏನೇನು ಮಾಡಬೇಕು ಅಂದ್ಕೊಂಡಿದ್ದೀರಿ ಸರ್? ಅವತ್ತು ಇಡೀ ತಾಲೂಕಿನಲ್ಲಿ ನಮ್ಮಲ್ಲಿ ಯಾರು ಪ್ರಗತಿಪರ ರೈತರಿದ್ದಾರೆ, ಆಸಕ್ತಿ ಇರ್ತಕ್ಕಂಥ ರೈತರನ್ನ ಕರೆದು ಅವ್ರನ್ನ ವ್ಯವಸಾಯದಲ್ಲಿ ಪ್ರೇರೇಪಣೆ ಮಾಡಬೇಕು, ಪ್ರವೋಕ್ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಪ್ರಗತಿಪರ ರೈತರೆಲ್ಲರನ್ನು ಕರೆದು ಅವ್ರಿಗೆ ಒಂದು ಸನ್ಮಾನ ಇಟ್ಕೋಬೇಕು. ಮತ್ತು ನಮ್ಮ ನಿಶ್ಚಲಾನಂದ ಸ್ವಾಮೀಜಿನೂ ಸಹ ಬರ್ತಾ ಇದ್ದಾರೆ, ಅವರಿಂದ ಪ್ರವಚನ ಕೊಡ್ತಾರೆ. ಮತ್ತು ಇನ್ನು ಪ್ರಗತಿಪರ ರೈತರು, ವಿಶೇಷವಾಗಿ ಪ್ರಗತಿಪರ ರೈತರು ಮತ್ತು ವ್ಯವಸಾಯದಲ್ಲಿ ತುಂಬ ಅನುಭವ ಇರ್ತಕ್ಕಂಥವ್ರನ್ನ, ತುಂಬ ಹೆಸರು ಮಾಡಿರೋರನ್ನ ಕರೆದು ಜನರಿಗೆ ತಿಳುವಳಿಕೆ ಕೊಡಿಸ್ಬೇಕು ಅಂತ ಕೇಳ್ಬ ಒಂದು ಭಾವನೆ ಇಟ್ಕೊಂಡು ಅದನ್ನು ಕಾರ್ಯಕ್ರಮ ರೂಪಿಸ್ತಾ ಇದ್ದೀವಿ ಸರ್. ಅಂದರೆ ತುಂಬ ಜನ ರೈತರುಗಳು ಸೇರೋ ನಿರೀಕ್ಷೆ ಇದೆಯಾ ತಮಗೆ? ಇದೆ ಸರ್, ಒಂದು 500-600 ಜನ ಸೇರ್ತಾರೆ ಅನ್ನೋ ಒಂದು ನಿರೀಕ್ಷೆ ಇದೆ. ಓಕೆ, ಈ ತರಹದ ಕಾರ್ಯಕ್ರಮಗಳಿಂದ ಏನು ಪ್ರಯೋಜನ ಆಗ್ಬೋದು ಅಂತ ತಮಗನ್ಸುತ್ತೆ ಸರ್? ಅದು ಏಕೆಂದರೆ ನಮ್ಮಲ್ಲಿ ಏನಾಗಿದೆ ಅಂದರೆ ಕೃಷಿ ಬಗ್ಗೆ ಆಸಕ್ತಿ ಇರ್ತಕ್ಕಂಥವ್ರನ್ನ ಒಗ್ಗೂಡಿಸಿ ಬೇರೆ ಬೇರೆ ಅವರವ್ರ ಅನುಭವಗಳು ಹಂಚ್ಕೊಳ್ಳೋದ್ರಿಂದ, ಪರಸ್ಪರ ವಿಚಾರ ವಿನಿಮಯ ಮಾಡ್ಕೊಳ್ಳೋದ್ರಿಂದ ಇವರಿಂದ ಅವ್ರು ಪಡ್ಕೋಬಲ್ಲಂಥ ಅವಕಾಶಗಳಿದೆ ಸರ್. ಈಗ ನಮ್ಮ ಕುಮಾರಸ್ವಾಮಿ ಅವ್ರ ತೋಟಕ್ಕೆ ಬರೋದ್ರಿಂದ ಅವರು ಏಲಕ್ಕಿ ಬೆಳೆ ಬೆಳೆಯೋದು ಹೆಂಗೆ, ಮತ್ತು ಅದು ಅದೇ ವಿಶೇಷವಾಗಿ ಈ ಸಾವಯವ ಕೃಷಿನಲ್ಲಿ ಮಾಡೋ ಫಸಲುಗಳಿದೆಯಲ್ಲ, ಕೆಲವರಿಗೆ ನಂಬಿಕೆ ಬಂದುಬಿಟ್ಟದೆ. ಏನು ಅಂದರೆ ರಸಗೊಬ್ಬರ ಬಳಕೆ ಮಾಡಿದವರು ವ್ಯವಸಾಯನೇ ಮಾಡೋಕ್ಕಾಗೋದಿಲ್ಲ ಅನ್ನೋ ಒಂದು ಪರಿಸ್ಥಿತಿ ಬಂದುಬಿಟ್ಟದೆ. ಅದಿಲ್ಲದೆಯ ರಸಗೊಬ್ಬರ ಬಳಕೆ ಮಾಡಿದೆ ನೈಸರ್ಗಿಕ ಕೃಷಿನಲ್ಲಿ, ಸಾವಯವ ಕೃಷಿನಲ್ಲಿ ವ್ಯವಸಾಯ ಮಾಡೋದ್ರಿಂದ ಈ ಸಮಾಜಕ್ಕೆ ಏನು ಮೆಸೇಜ್ ಮುಟ್ಟಿಸ್ಬೋದು, ಅದರಿಂದ ಜನರಿಗೆ ಏನು ಅನುಕೂಲ, ಸಮಾಜಕ್ಕೆ ಏನು ಅನುಕೂಲ, ಆರೋಗ್ಯದ ಬಗ್ಗೆ ಜನರಿಗೆ ಅದ್ರ ಮೇಲೆ ಪರಿಣಾಮಗಳು, ಇದ್ರ ಬಗ್ಗೆ ಎಲ್ಲ ವಿಶೇಷವಾಗಿ ತಿಳುವಳಿಕೆ ಕೊಡ್ತಕ್ಕಂಥ ಕಾರ್ಯಕ್ರಮ ಇದಾಗಿರೋದ್ರಿಂದ ಜನರಿಗೆ ಹೆಚ್ಚು ಉಪಯೋಗ ಆಯ್ತದೆ. ಸಲ್ದಕ್ಕೆ ಕೆಲವರು ಭಾಳಷ್ಟು ಒಂದು 50 ಜನ ಪ್ರಗತಿಪರ ರೈತರನ್ನು ಗುರುತಿಸಿ ನಾವು ಸನ್ಮಾನ ಮಾಡೋದ್ರಿಂದ ಅವರು ಸಹ ಉತ್ತೇಜಿತರಾಯ್ತಾರೆ ಅಂತೇಳಿ ಈ ಕಾರ್ಯಕ್ರಮದಲ್ಲಿ ನಾವು ಒಂದು ಆಸೆ ಇಟ್ಕೊಂಡು ಈ ಕಾರ್ಯಕ್ರಮ ರೂಪಿಸ್ತಾ ಇದ್ದೀವಿ ಸರ್. ಕುಮಾರಸ್ವಾಮಿಗಳಿಗೆ ಪ್ರಾಣಿಗಳನ್ನು ಸಾಕಬೇಕು ಅಂತ ಯಾಕೆ ಆಸೆ ಸರ್? ಪ್ರಾಣಿಗಳು ಸಾಕಬೇಕಂದ್ರೆ ನಾವು ಪ್ರಾಣಿಗಳಿಂದ ನಮಗೆ ಉಪಯೋಗ ಇದೆ. ಈಗ ನಮಗೆ ನಾವು ಈಗ 4 ಹಸುಗಳು ಸಾಕಿದ್ದೀವಿ. ಮಲ್ನಾಡು ಗಿಡ್ಡ ಅಂತೇಳಿ ನಾವು ಶೃಂಗೇರಿ ಕಡೆಯಿಂದನೇ ತೊಗೊಬಂದು ನಾವು ಸಾಕಿದ್ದೀವಿ. ಆ ಸಾಕೋದ್ರಿಂದ ನಮಗೆ ನಾಟಿ ಹಸುವಿನ ಸಗಣಿ, ನಾಟಿ ಹಸುವಿನ ಗಂಜಲದಿಂದ ನಾವು ಜೀವಾಮೃತ ಮಾಡ್ಕೊತೀವಿ. ಪ್ರತಿ ಗಿಡಕ್ಕೂ ನಾವು ಉಪಯೋಗ ಮಾಡ್ಕೊತೀವಿ. ಆದ್ರೆ ಬರುತ್ತಂಥ ಹಸುವಿನ ಹಾಲಿನಿಂದ ನಮಗೆ ಉತ್ತಮವಾದ ಹಾಲು, ಮೊಸರು, ಬೆಣ್ಣೆ ಸಿಗುತ್ತೆ ನಮಗೆ. ಅದು ನಮ್ಮ ಆರೋಗ್ಯಕ್ಕೂ ಭಾಳ ತೃಪ್ತಿಕರ, ಒಳ್ಳೆಯದು. ಹಾಗಾಗಿ ನಾಟಿ ಹಸುಗಳು, ನಾಟಿ ಕೋಳಿಗಳು ಅವು ಸಾಕೊಂಡು ಈಗ ಮೇಕೆನೂ ಸಾಕ್ತಾ ಇದ್ದೀವಿ ಸರ್. ಯಾಕೆ ಅಂದರೆ ನಮಗೆ ಗೊಬ್ಬರಕ್ಕೋಸ್ಕರ ಇಂಪಾರ್ಟೆಂಟ್, ನಮ್ಗೆ ಬೇಕಾಗಿರೋದು ಗೊಬ್ಬರ. ಗೊಬ್ಬರನೂ ಆಗುತ್ತೆ, ಫ್ರೀಯಾಗಿ ಗೊಬ್ಬರ ಸಿಗುತ್ತೆ, ಮತ್ತು ಮೇಕೆ ಸಾಕೋದ್ರಿಂದ ಲಾಭನೂ ಬರುತ್ತೆ ಅಂಥೇಳಿ ನಾಟಿ ಹಸು, ಮೇಕೆ, ಕುರಿಗಳು ಎಲ್ಲ ಸಾಕೊಂಡು ನಮ್ಮ ಬೆಳೆಗೆ ನಮಗೆ ಬೇಕಾದಷ್ಟು ಗೊಬ್ಬರವನ್ನು ನಾವೇ ತಯಾರು ಮಾಡ್ಕೋತಾ ಇದ್ದೀವಿ ಸರ್. ಅದರಿಂದ ನಮಗೆ ಉಪಕಾರ. ಹಸು ಎಷ್ಟಿದೆ ಅಂದರೆ? 4 ಹಸು ಇದೆ ಸರ್. 4 ಹಸು. ಹಾಂ, ಈಗ ನಿಮ್ಮ ಭಾಗದಲ್ಲಿ ಹಳ್ಳಿಕಾರ ಇದೆಯಲ್ಲ, ಅದನ್ನೇ ನೀವು ಸಾಕಿಲ್ವಾ? ಇಲ್ಲ ಸರ್, ಹಳ್ಳಿಕಾರ ಸಾಕಲಿಕ್ಕೆ ಅವು ಭಾಳ ದೊಡ್ಡ ದನಗಳು, ಅವಕ್ಕೆಲ್ಲ ಮೇಂಟೈನ್ ಮಾಡೋಕ್ಕೆ ನಮಗೆ ಕಷ್ಟ ಆಗ್ತದೆ ಅನ್ನೋ ಉದ್ದೇಶಕ್ಕೆ ಮಲ್ನಾಡು ಗಿಡ್ಡ ನಮಗೆ ಚಿಕ್ಕದಾಗಿರುತ್ತೆ, ಅದನ್ನು ಮೇಂಟೈನ್ ಮಾಡೋಕ್ಕೆ ಮಕ್ಕಳು ಸಹ ಚೆನ್ನಾಗಿ ಸಾಕೋಬೋದು, ಓಡಾಡ್ಕೊ ಮೇಯಿಸ್ಕೊಬರ್ಬೋದು ಆ ಥರ. ಈಗ ಅದಕ್ಕೆ ಮೇವಿಗೆ ಏನು ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ? ನಮ್ಮ ಜಮೀನಲ್ಲೇ ಮೇವು ಇದೆಯಲ್ಲ ಸರ್. ಏನಿದೆ ನಮ್ಮ ಜಮೀನಲ್ಲೇ ನಾವು ಬೆಳೀತಿದ್ದೀವಲ್ಲ, ಆ ಬದುಗಳಲ್ಲೆಲ್ಲ ಹುಲ್ಲು ಹಾಕೊಂಡಿರ್ತೀವಿ. ಆಮೇಲೆ ಬೇರೆ ನಮ್ಮದು ತೆಗೆದ ಮರ ಹಾಕಿದ್ದೀವಿ 2 ಎಕರೆಗಳಲ್ಲಿ, ಅದರೊಳಗಡೆ ಹುಲ್ಲು ಬೆಳೆದಿರ್ತದೆ, ಅಲ್ಲೇ ಮೇಯಕ್ಕೆ ಬಿಡ್ತೀವಿ. ಹಾಗಾಗಿ ನಮ್ಮದು ಮಾವಿನ ಗಿಡದಲ್ಲಿ, ತೆಗೆದ ಮರದಲ್ಲಿ ಬೆಳೆಯೋ ಹುಲ್ಲು ಮತ್ತು ಮಾವಿನ ಗಿಡದಲ್ಲಿ ನಮಗೆ ಅದಕ್ಕಾಗಷ್ಟು ಜೋಳ, ರಾಗಿ, ಹುರುಳಿ ಎಲ್ಲ ಬೆಳ್ಕೋತೀವಿ. ಬೆಳೆದು ಎಲ್ಲ ಸ್ಟಾಕ್ ಇಟ್ಕೊಂಡು ಒಣಗಿಸಿ ಅದನ್ನು ಯೂಸ್ ಮಾಡ್ಕೋತಾ ಇದ್ದೀವಿ ಸರ್. ಕೋಳಿ ಎಷ್ಟಿದೆ? ಕೋಳಿ 300 ನಾಟಿ ಕೋಳಿ ಇದೆ ಸರ್. 300 ಇದೆ ಸರ್. ಹ್ಞೂ. ಯಾವ ಥರ ಸಾಕಾಣಿಕೆ ಮಾಡ್ತಾ ಇರೋದು ನೀವು? ಇಲ್ಲ, ಅದಕ್ಕೊಂದು ಮಾಮೂಲಿ ಕೋಳಿ ಸಾಕಲಿಕ್ಕೆ ಒಂದು ಸಪ್ರೇಟ್ ಬಾಕ್ಸ್ ಮನೆ ಥರ ಮಾಡಿದ್ದೀವಿ. ಅವು ಅಲ್ಲೇ ಇರ್ತವೆ, ಅವು ಬಿಟ್ಟಾಗ ಎಲ್ಲ ಆಟೋಮೆಟಿಕ್ಕಾಗಿ ಹೊರಗೆ ಹೋಗಿ ಬೈಲ್ನಲ್ಲಿ ಮೇಯ್ಕೊಂಡು ಬರ್ತವೆ, ಮತ್ತು ಸಾಯಂಕಾಲ ಬಂದರೆ ಗೂಡಿಗೆ ಬರ್ತವೆ. ಅದಕ್ಕೇನು ನಮಗೆ ಹೆಚ್ಚಿನ ಖರ್ಚು ಬರೋದಿಲ್ಲ. ಅವೇ ಹೋಗ್ತವೆ, ಅವೇ ಬರ್ತವೆ ಅವೇ ಬರ್ತವೆ ಸರ್. ಪರವಾಗಿಲ್ವ, ಎಲ್ಲರೂ ಒಂಥರ ಬೇಲಿ ಹಾಕ್ಬಿಟ್ಟು ಅದಕ್ಕೊಂತ ಒಂದು ಜಾಗ ಮಾಡಿಬಿಟ್ಟು ಅದರಲ್ಲೇ ಓಡಾಡ್ಕೊಂಡಿರಿ ಏನು ಬಿಡ್ತಾರೆ? ಇಲ್ಲ, ಹಂಗೆ ನಾವು ರಕ್ಷಣೆ ಮಾಡಿ, ನಮ್ಮದು ವಿಶಾಲವಾದ ಜಾಗ ಇದೆ ಸರ್. ತೋಟ ತುಂಬ ಬಿಟ್ಬಿಟ್ಟಿದ್ದೀರಾ? ಹಾಂ, ತೋಟ ತುಂಬಲ್ಲಿ ಅವಿರೋದ್ರಿಂದ ನಮಗೆ ಪ್ರತಿ ಗಿಡದ ತೊಗೊಂಡು ನಮಗೆ ನಾವು ಕೆಳೆನೇ ಬೆಳೆಗೆ ಬಿಡೋಲ್ಲ, ಅದು ಎಲ್ಲ ಕೆರೆದು ಗೊಬ್ಬರ ಮಾಡಿರ್ತದೆ. ಹಸುವಿನ ಸಗಣಿ ಎಲ್ಲ ಹಾಕ್ತಿರ್ತೀವಿ, ಹಸುವಿಂದು ಮೇವೆಲ್ಲ ಉಳಿದಿದ್ದಲ್ಲ ಅದಕ್ಕೆ ಹಾಕ್ತೀವಲ್ಲ, ಹಾಗೆ ಅದರಿಂದ ನಮಗೆ ಜಾಸ್ತಿ ಇದರಿಂದ ನಮ್ಮ ಖರ್ಚು ಬರಲ್ಲ, ಅವೇ ಮೇಯ್ಕೊಂಡು ಅವೇ ಬರ್ತವೆ. ಬೇರೆ ಪ್ರಾಣಿಗಳೇನು ತಿನ್ಕೊಳ್ಳೋದಿಲ್ವೇ ಕೋಳಿನ? ತಿಂತೇವೆ ಸರ್. ಬೇರೆ ಪ್ರಾಣಿಗಳು ಕೆಲವು ನಾಯಿಗಳ ಕಾಟ ಇರ್ತದೆ, ಮುಂಗುಸಿ ಕಾಟ ಇರುತ್ತೆ, ಹದ್ದುಗಳು ಕಾಟನೂ ಇರುತ್ತೆ, ಅವೆಲ್ಲ ನೋಡ್ಕೊಳ್ಳೋಕೆ ಜನ ಇದೀವಲ್ಲ, ನೋಡ್ಕೊತಾ ಇರ್ತೀವಿ. ಅದನ್ನೇನು ರಕ್ಷಣೆ ಕೊಟ್ಟು ಎಲ್ಲ ಕೂಡಕ್ಕೆ ಸಾಕಕ್ಕೆ ಹೋಗಲ್ಲ ಸರ್, ಫ್ರೀಯಾಗಿ ಬೆಲ್ಲ ಬಿಟ್ಟಿರ್ತೀವಿ ನಾವು. ಅದನ್ನು ಅಲ್ಲೇ ಇರ್ತೀವಲ್ಲ, ನಮ್ಮ ಇರೋ ಜಾಗ ಸುತ್ತಮುತ್ತಲೇ ಇರೋದ್ರಿಂದ ಅದನ್ನು ನೋಡ್ಕೊತಾ ಇರ್ತೀವಿ, ಅದನ್ನ ಬೆಳೀತಾ ಇರ್ತವೆ. ಅದರಿಂದ ಏನು ಅನುಕೂಲ ತಮಗೆ ಕೋಳಿ ಸಾಕೋದ್ರಿಂದ? ಸರ್, ಕೋಳಿ ಸಾಕಣೆಯಿಂದ ಮಾಡೋದ್ರಿಂದ ನಮಗೆ ಲಾಭನೇ ಇದೆ ಸರ್. ಸುಮಾರು ನಮಗೆ ಈಗ 300 ಕೋಳಿಯಿಂದ ನಮಗೆ ಪ್ರತಿದಿನ ಒಂದು 100 ಮೊಟ್ಟೆ ಸಿಗುತ್ತೆ, ನಾಟಿ ಕೋಳಿ ಮೊಟ್ಟೆ ಸಿಗುತ್ತೆ. ಅದು ಒಂದು ಮೊಟ್ಟೆ 12 ರೂಪಾಯಿನಾಗ ಮಾರ್ತೀವಿ. ಹ್ಞೂ, ಕೋಳಿಗಳು ಅವೆ ದಪ್ಪ ಆದಮೇಲೆ 1 kg ಬಂದಮೇಲೆ ಆಮೇಲೆ ಅದನ್ನು ಕೋಳಿನೇ ಮಾರಿಬಿಡ್ತೀವಿ, 400 ರೂಪಾಯಿನಾಗೆ ಅವರೇ ಬಂದು ತೊಗೊಂಡೋಗ್ತಾರೆ ನಮ್ಮ ತೋಟದಲ್ಲಿ ತಾನೆ. ಸರಿ, ಹಾಗೆ ನಾವು ಕೋಳಿನೂ ಮಾರ್ತೀವಿ, ಹೊಸ ಮರಿ ತರ್ತೀವಿ, ಕೋಳಿ ಮಾರ್ತಿರ್ತೀವಿ. ಮರಿ ಎಲ್ಲಿಂದ ತರೋದು? ನಮ್ಮ ಕೋಳಿಲೇ ಮರಿ ಮಾಡಿಸ್ತೀವಿ. ಕಡಿಮೆ ಬಿತ್ತಂದರೆ ಕೆಲವು ಕಡೆ ನಾಟಿ ಕೋಳಿ ಮರಿಗಳು ಅಂತ ಮೈಸೂರು ನಾಟಿ ಕೋಳಿ ಅಂತ ಸಿಗ್ತವೆ ಸರ್, ಅಲ್ಲೆಲ್ಲ ಸಿಗ್ತವೆ. ನಾವು ಪಾಂಡುಪುರದಿಂದ ಒಬ್ಬರು ನಮ್ಮ ಮರಿ ಮಾಡಿಸಿ ಕೊಡ್ತಾರೆ, ಅಂತ ತೊಗೊಂಬಂದು ಮಾಡ್ತೀವಿ ಸರ್. ಇನ್ನು ನೆಕ್ಸ್ಟು ಮೇಕೆ. ಮೇಕೆ ಯಾವ ಮೇಕೆ ಸಾಕಿರುತ್ತಾವು ಸರ್? ಈಗ ನಾವು ಮೇಕೆಗಳನ್ನ ಸಿಂಧೂರಿಂದ ತೊಗೊಂಬಂದಿದ್ದೀವಿ. ನಾವು ಸಿಂಧೂರು, ಅಲ್ಲಿ ಕೆಂದ ಮರಿಗಳು ಸಿಗ್ತವೆ, ಅವಕ್ಕೆ ಸ್ವಲ್ಪ ರೋಗ ರುಜಿನ ಅಟ್ಯಾಕ್ ಆಗೋದಿಲ್ಲ, ಸ್ವಲ್ಪ ಸ್ಟ್ರೆಂತ್ ಆಗಿರುತ್ತೆ, ಸ್ಟ್ಯಾಮಿನಾ ಇರ್ತವೆ, ಅವು ಬೇಗ ರೋಗ ಬಂದು ಇದಾಗಲ್ಲ ಅಂತ. ಆ ಥರ ಒಂದು 20 ಬರೀ ಟಗರು ತಂದಿದ್ದೀವಿ ಸರ್. ಈಗ ಕುರಿಗಳು ತರೋಕ್ಕೆ ಹೋಗಿಲ್ಲ, ಟಗರುಗಳು ತಂದು ಅವು ಸಾಕ್ತಾ ಇದ್ದೀವಿ. ಅದನ್ನ ಥರ ಮತ್ತೆ ಫರ್ದರ್ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ನಮ್ಮನ್ನು ಅನುಭವ ಆದಮೇಲೆ ಅಂತೇಳಿ ಈಗ ಒಂದು 20 ಟಗರುಗಳು ಸಾಕ್ತಾ ಇದ್ದೀವಿ ಸರ್. ಯಾವ ವಿಧಾನ? ಅಟ್ಟಣಿಗೆ ವಿಧಾನ? ಅಟ್ಟಣಿಗೆ ವಿಧಾನನೇ ಮಾಡಿದ್ದೀವಿ ಸರ್. ಈಗ ಹೈಟೆಕ್ ಆಗಿ ಅಟ್ಟಣಿಗೆ ಮಾಡಿದ್ದೀವಿ, ಅದರಿಂದ ಕಸ ಏನು ಬಿದ್ದು ಕೆಳಗೆ ಬೀಳುತ್ತೆ ಅದೆಲ್ಲ ಒಂದು ಕಡೆ ಕರೆಕ್ಟ್ ಆಗಂಗೆ ಮಾಡಿದ್ದೀವಿ. ಅಟೆಂಡಿಂಗ್ ಕೆಳಗಡೆ ಸ್ಲೋಪ್ ಮಾಡಿದ್ದೀವಿ, ಅದು ಎಲ್ಲ ಅಟ್ಕಣೆಯಿಂದ ಸೇರಿ ಒಂದು ಗುಂಡಿಗೆ ಕಲೆಕ್ಟ್ ಆಗ್ತದೆ. ಅದ್ರ ಕೆಳಗಡೆ ನಾಟಿ ಹಸು ಸಾಕಿ ಜಾಗ ಮಾಡಿದ್ದೀವಿ. ಮೇಲೆ ಕುರಿಗಳು, ಕೆಳಗಡೆ ನಾಟಿ ಹಸು ಸಾಕ್ತೀವಿ. ಅದೆಲ್ಲ ಗೊಬ್ಬರನೂ ಒಂದೇ ಕಡೆ ಕಲೆಕ್ಟ್ ಆಗ್ತದೆ. ಅದನ್ನು ನಾವು ದಿನ ಗುಡಿಸ್ಬೇಕು, ಮಾಡಬೇಕು, ಕ್ಲೀನ್ ಮಾಡಬೇಕು ಅಂತ ಪ್ರಮೇಯ ಬರಲ್ಲ. ಅದನ್ನು ತಿಂಗಳಿಗೆ ಒಂದ್ಸಲ ಸ್ವಚ್ಛ ಮಾಡ್ತೀವಿ. ಕುರಿಗಳು ಅಥವಾ ತಿಂಗಳಿಗೆ ಒಂದ್ಸಲ ಕ್ಲೀನಾಗಿ ವಾಶ್ ಮಾಡ್ತೀವಿ, ಅಲ್ಲೇ ಇಟ್ಕೊಂಡಿರ್ತೀವಿ. ಅಲ್ಲ, ನೀವು ಸಾಕಿರೋದು ಕುರಿನೋ ಮೇಕೆ? ಕುರಿನಲ್ಲೇ ಟಗರು. ಕುರಿನಲ್ಲಿ ಟಗರು, ಮೇಕೆ ಇಲ್ಲ? ನಿಮ್ಮ ಮೇಕೆ ಇಲ್ಲ ಸರ್, ಮೇಕೆ ಇಲ್ಲ ಸರ್. ಟಗರುಗಳನ್ನು ಎಲ್ಲಿಂದ ತಂದೆ ಅಂದರೆ? ಸಿಂಧನೂರು ಇಂದ ಬಂದಿದ್ದು. ಸಿಂಧನೂರು, ಓಕೆ. ಅಲ್ಲಿಗೆ ಯಾಕೆ ಹೋದ್ರಿ? ಅದು ಕೆಂದ ಬಣ್ಣದ ಕುರಿಗಳು ನಮಗೆ ಸಿಗಬೇಕಾದ್ರೆ ಅಲ್ಲಿ ಒಳ್ಳೆ ವೆರೈಟಿ ಸಿಗ್ತದೆ. ಇಲ್ಲೆಲ್ಲ ಕಾಸ್ಟ್ ಜಾಸ್ತಿ ಅಂತೇಳಿ ನಮ್ಮೂರು ಪಕ್ಕ ಬಂಡಿವಳೆ ಅಂತಿದೆ, ಅಲ್ಲಿವ್ರು ನಾವೆಲ್ಲ ಸೇರಿ ಒಟ್ಟಿಗೆ ಹೋಗಿ ಒಂದು 60 ಟಗರು ತಂದಿದ್ದೀವಿ ಸರ್. ಟಗರು ಈಗ ಅವನ್ನ ಮಾರದ ಅಥವಾ ಕುರಿ ತಂದು ನೀವೇ ತಳಿ ಸಂವರ್ಧನೆ ಮಾಡಬೇಕು ಅನ್ನೋ ಯೋಚನೆ? ಮುಂದೆ ಸಂವರ್ಧನೆ ಮಾಡಬೇಕು ಅಂತ ಇದ್ದೀವಿ ಸರ್. ಈ ಸದ್ಯಕ್ಕೆ ಟಗರುಗಳನ್ನ ನಾವು ಸಾಕಿ ನಮ್ಗೆ ಗೊಬ್ಬರ ಅನುಕೂಲ ಆಗುತ್ತೆ, ಇಂಪಾರ್ಟೆಂಟು, ಆಮೇಲೆ ಮಾರ್ಬಿಡ್ತೀವಿ ಸರ್. ಅದನ್ನ ಗೊಬ್ಬರಕ್ಕೋಸ್ಕರ ಸಾಕೊಂಡಿದ್ದೀವಿ ಸರ್. ಈಗ ಅಂದ್ರೆ ಎಷ್ಟು ವಯಸ್ಸಿನ ಮರಿಗಳನ್ನು ತಂದಿರ್ತಾವೆ? ನಾವು 4 ತಿಂಗಳು ಮರಿಗಳು ತಗೊಂಡ್ಬಂದಿವಿ ಸರ್. ಓಕೆ. ಅದನ್ನ ಒಂದು 9 ತಿಂಗಳು 10 ತಿಂಗಳವರೆಗೂ ಸಾಕ್ಬಿಟ್ಟು ಮಾರ್ಬಿಡ್ತೀರಿ? ಒಂದು ವರ್ಷ ಆಗೋವರೆಗೂ ಸಾಕ್ಬಿಡ್ತೀವಿ ಸರ್. ಅಷ್ಟೊತ್ತಿಗೆ ಒಳ್ಳೆ ಈಲ್ಡ್ ಬಂದಾಗ ನಮಗೆ ಗೊಬ್ಬರ ಆಗುತ್ತೆ, ಮಾರ್ಬಿಡ್ತೀವಿ, ಮತ್ತೆ ಮರಿಗಳು ತಗೊಂಡ್ಬರ್ತೀವಿ. ಹಂಗೆ ಇನ್ಯಾವ ಪ್ರಾಣಿಗಳಿದೆ ನಿಮ್ಮ ಜಮೀನಲ್ಲಿ? ಅಷ್ಟೇ ಸರ್, ನಾಟಿ ಕೋಳಿ, ಕುರಿಗಳು, ಹಸುಗಳು ಅಷ್ಟೇ ಸಾಕಿದ್ದೀವಿ ಸದ್ಯಕ್ಕೆ. ಮೂರಿದೆ ಸರ್. ಅದೇನೋ ಸ್ವಲ್ಪ ಜಾಗ ವಿಶೇಷವಾಗಿ ಬಿಟ್ಕೊಂಡಿದ್ದೀನಿ ಅಂತಂದ್ರಲ್ಲ, ಇವನ್ ಸಾಕೇನೇನ? ಹಾಂ, ಇವನ್ ಸಾಕೇ ಬಿಟ್ಕೊಂಡಿದ್ದೆ ಸರ್. ಅಥವಾ ಇನ್ನೂ ಏನಾದ್ರು ಸಾಕಬೇಕು ಅಂತ ಅನ್ಕೊಂಡಿದ್ದೀರ? ಇಲ್ಲ ಸರ್, ಎಣ್ಣೆ ಸಾಕ್ಬೇಕು ಅಂತ ಆಸೆ ಇದೆ ಸರ್. ಏನು ಆಸೆ ಇದೆ? ಬಟ್ ಮೀನು ಸಾಕ್ಬೇಕು, ಹಂದಿಗಳು ಸಾಕಬೇಕು ಅಂತೆಲ್ಲ ಆಸೆ ಇದೆ. ಬಟ್ ಮೇಂಟೈನ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ, ನಮ್ಮೊಬ್ಬರ ಕೈಯಲ್ಲಿ ಲೇಬರ್ ಸಿಗಲ್ಲ. ಕೊಳ ಕೆರೆ ಏನಾದ್ರು ಇದೆಯಾ ಜಮೀನಲ್ಲಿ? ಇಲ್ಲ ಸರ್, ಮಾಡ್ಕೊಂಡು ಮಾಡಬೇಕು ಅಂದ್ಬಿಟ್ಟು ಮಾಡಿದ್ವಿ. ಅದಕ್ಕೆ ಪ್ರೊವೈಡ್ ಮಾಡಿದ್ವಿ ಜಾಗಗಳನ್ನ, ಬಟ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ, ಇಷ್ಟನ್ನೇ ಮೇಂಟೈನ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ನೋಡಲಿಕ್ಕೆ ಅದು ಮಾಡ್ತಾ ಇದ್ವಿ ಸರ್ ನಮಗೆ. ಓಕೆ. ಈಗ ಬೇರೆ ಬೆಳೆಗಳು ಇನ್ನೇನಿದೆ, ಹಣ್ಣಿನ ಬೆಳೆಗಳು? ಸರ್, ಈಗ ನಾವು ನಮ್ಗೆ ಅನುಕೂಲ ಆಗಂಗೆ, ನಮಗೆ ಬೇಕಾದಂಗೆ ತಿನ್ನಲಿಕ್ಕೆ ನಾವು ಒಂದು 24 ಥರದ ಹಣ್ಣಿನ ಗಿಡಗಳು ಹಾಕಿದ್ದೀವಿ ಸರ್. ಎಲ್ಲ ಎರಡೆರಡು ಮೂರು ಗಿಡಗಳು ಹಾಕೊಂಡಿದ್ದೀವಿ. ಏನೇನು ಹಾಕಿದ್ರಿ ಹೇಳಿ? 24 ಥರ. ಸಪೋಟ, ಸೀಬೆ, ಮೂಸುಂಬೆ, ಕಿತ್ತಲೆ, ಚಕೋತ, ಮ್ಯಾಂಗೋ ಸ್ಟ್ರಿಮ್, ಆಮೇಲೆ ಕಿಯಾ ಫ್ರೂಟ್ಸು, ಫ್ಯಾಷನ್ ಫ್ರೂಟ್ಸು, ಬಟರ್ ಫ್ರೂಟು, ಹಲಸು, ನಿತ್ಯ ಯಾವಾಗಲೂ ಕೈ ಬಿಡೋಂಗಿರ್ತದೆ ಹಲಸಿನ ಗಿಡಗಳು, ಆ ಥರ ಎಲ್ಲ ಥರದ ಹಣ್ಣಿನ ಗಿಡಗಳು ನಾವು ಯೂಸ್ ಮಾಡ್ತಾ ಇದ್ದೀವಿ ಸರ್. ನಮಗೆ ಎಲ್ಲಿ ಹಾಕಿದ್ರಿ ಇದನ್ನೆಲ್ಲ? ನಮ್ಮ ತೋಟದಲ್ಲೇ, ನಮ್ಮ ರಸ್ತೆ ಬದಿಗಳಲ್ಲಿ ಹಾಕ್ಕೊಂಡಿದ್ದೀವಿ ಸರ್. ನಮಗೀಗ ನಮ್ಮದೇನು ಕೋಳಿ ಸಾಕಲಿಕ್ಕೆ ಜಾಗ ಇಟ್ಕೊಂಡಿರೋ ಕಡೆ ಹಣ್ಣಿನ ಗಿಡಗಳು ಹಾಕ್ಕೊಂಡಿದ್ದೀವಿ. ಆ ಥರ ನಮಗೆ ಅನುಕೂಲ ಆಗಿ ಎಲ್ಲ ಥರದ ಹಣ್ಣುಗಳು ಹಾಕೊಳ್ಳೋದ್ರಿಂದ ನಮ್ಮ ಡ್ರ್ಯಾಗನ್ ಫ್ರೂಟನ್ನು ನಾವೇ ಬೆಳ್ಕೊತೀವಿ, ವಾಟರ್ ಆಪಲ್ಲು ನಾವೇ ಬೆಳ್ಕೊತೀವಿ, ಸೇಬು ಹಣ್ಣನ್ನು ಬೆಳೆದಿದ್ದೀವಿ, ಸೇಬು, ಚೆರಿ ಫ್ರೂಟು ಬೆಳೆದಿದ್ದೀವಿ. ಹಂಗೆ ನಮ್ಮ ಅನುಕೂಲಕ್ಕೆ ನಮ್ಗೆ ಬೇಕಂದ್ರೆ ಬೆಳೀತದೆ, ಎಲ್ಲ ನಾವೇ ಬೆಳ್ಕೊಂಡಿದ್ದೀವಿ ಸರ್. ಎಲ್ಲ ಸಾವಯವ ಗೊಬ್ಬರದಲ್ಲೇ ಬೆಳಿತೀವಿ. ನಿಮಗೋಸ್ಕರ ಬೆಳ್ಕೊಂಡಿರೋದು? ನಮಗೋಸ್ಕರ ಬೆಳ್ಕೊಂಡಿರೋದು ಅಷ್ಟೇ. ಹೌದಾ? ಮಾರಕ್ಕೇನಲ್ಲ, ಮಾರಕ್ಕೇನಿದ್ರು ತೆಂಗು, ಅಡಿಕೆ ಮತ್ತು ಮ್ಯಾಂಗೋ ಅದಷ್ಟನ್ನೇ ಮಾರೋದು ಸರ್. ಮಾವು ಯಾವ್ದು ಹಾಕಿರೋದು? ಮಾವು ಸರ್, ಆಪಲ್ಸ್ ಅಂದ್ಬಿಟ್ಟು ರತ್ನಗಿರಿ ಆಪಲ್ಸ್ ಅಂತ ಬರುತ್ತೆ, ಬಾದಾಮಿ, ಅದ್ರದ್ದು 100 ಗಿಡಗಳು ಹಾಕಿದ್ದೀವಿ ಸರ್. ಅಲ್ಲಿಗೆ ಹೋಗಿದ್ರೆ ರತ್ನಗಿರಿಗೇನೆ ತರಕ್ಕೆ? ಇಲ್ಲ ಸರ್, ಅದು ರತ್ನಗಿರಿ ಆಪಲ್ಸ್ ಅಂತ ಅದು ದಾವಣಗೆರೆಯಲ್ಲಿ ಮಾರ್ತಾ ಇದ್ರು ಒಂದು ಫಾರಮಲ್ಲಿ, ಅಲ್ಲಿಂದ ನಾ ತಗೊಂಡ್ಬಂದು ಹಾಕಿದ್ದೆ ಸರ್. ಬಾದಾಮಿನೇನಾ ಅಥವಾ ಬೇರೆ ಏನಾದ್ರು ಬಂದ್ಬಿಟ್ಟಿದ್ಯಾ? ಇಲ್ಲ ಸರ್, ಬಾದಾಮಿನೇ. ಚೆನ್ನಾಗಿದೆ. ಎಷ್ಟು ವರ್ಷ ಆಯ್ತು ಹಾಕಿ ಸರ್? 5 ವರ್ಷ ಆಯ್ತು. ಈಗ ಫಸ್ಲು ಫಸ್ಲು ಕೊಡ್ತಾ ಇದೆ ಸರ್. ಬರ್ತಾ ಇದೆ, ತಿಂದಿದ್ದೀರಿ? ತಿಂತಾ ಇದ್ದೀವಿ. ತಿನ್ನಕ್ಲೆ ಮೊದಲಿಂದನೂ 2 ವರ್ಷದಿಂದ ಬರ್ತಾ ಇತ್ತು, ಅವಾಗ ಸಣ್ಣ ಸಣ್ಣದಲ್ಲಿ ಮೊದಲು ತೆಗೆದು ಬಿಡ್ತಾ ಇದ್ವಿ. 5 ವರ್ಷದಿಂದ ಮಾರಿದ್ವಿ. ಮೊನ್ನೆ ಲಾಸ್ಟ್ ಇಯರ್ ಒಂದು 20,000 ರೂಪಾಯಿಗೆ ಮಾರಿದ್ವಿ. ನೆಕ್ಸ್ಟ್ ಇನ್ನು ಮುಂದೆ ಜಾಸ್ತಿ ಮಾರಕ್ಕೆ ಅನುಕೂಲ ಆಗುತ್ತೆ ಸರ್. ರೈತರ ದಿನಾಚರಣೆಯನ್ನು ಸಾಮಾನ್ಯವಾಗಿ ಪ್ರತಿ ವರ್ಷ ಡಿಸೆಂಬರ್ 23 ತಾರೀಕು ಮಾಡ್ತಾರೆ ಅಲ್ವಾ? ಹೌದು. ಇದೇ ಮೊದಲನೇ ಬಾರಿಗೆ ನೀವು ಮಾಡ್ತಿರೋದ ಕೃಷಿಕ ಸಮಾಜ ವತಿಯಿಂದ? ಪ್ರತಿ ವರ್ಷನೂ ಮಾಡ್ತೀರಾ? ಇಲ್ಲ ಸರ್, ಇದೇ ಮೊದಲನೇ ಸಾರಿ. ಹೌದಾ? ಅದೇ ಇದ್ದಕ್ಕಿದ್ದಂಗೆ ಮಾಡಬೇಕು ಅಂತ ಅನ್ಸಿತ್ತು ನಮಗೆ ಸಾರ್. ಮಾಡಬೇಕಾಗಿತ್ತು. ಆ ಕೃಷಿಕ ಸಮಾಜದ ಅಧ್ಯಕ್ಷ ಆಗಿರ್ತಾರಲ್ಲ, ಅವ್ರ ಪಿರಿಯಡಲ್ಲಿ ಅವ್ರ ಆಸಕ್ತಿಯಿಂದ ರೈತರನ್ನ ಒಗ್ಗೂಡಿಸಿ ಮಾಡಬೇಕಾಗಿತ್ತು, ಇದುವರೆಗೆ ಮಾಡಿಲ್ಲ. ಈಗ ಗಂಗಾಧರ್ ಬಂದ ಮೇಲೆ ಏನೋ ಆಸಕ್ತಿಯಿಂದ ಎಲ್ಲರೂ ಸೇರಿ ಮಾಡಿಸ್ತಾ ಇದ್ದಾರೆ ಸರ್. ಹೌದಾ? ನೀವು ಬೇರೆ ಕಡೆ ಸೇರ್ಕೊತಿದ್ರ ರೈತರೆಲ್ಲ ರೈತ ದಿನಾಚರಣೆ ಮಾಡೋಕ್ಕೆ? ಸರ್ ಇಲ್ಲ, ಸಾಧಾರಣವಾಗಿ ನಾವು ಸೇರ್ತದ್ದೇ ಕಡಿಮೆ. ಇಲ್ಲ, ಇದೇ ಫಸ್ಟು. ಹೌದಾ? ಹೌದು. ಈಗ ಕೃಷಿಕ ಸಮಾಜ ತಾಲೂಕು ಮಟ್ಟದಲ್ಲೂ ಇದೆ, ಜಿಲ್ಲಾ ಮಟ್ಟದಲ್ಲೂ ಇದೆ, ರಾಜ್ಯ ಮಟ್ಟದಲ್ಲೂ ಇದೆ. ಅಲ್ವೇ? ಹೌದೌದು. ಈಗ ನೀವೆಲ್ಲ ಸೇರ್ಕೊತಾ ಇರ್ತೀರಾ ಸಮಾಜದವರು, ಜಿಲ್ಲಾ ಮಟ್ಟದವರು, ರಾಜ್ಯ ಮಟ್ಟದವರು ಎಲ್ಲರೂ? ಇಲ್ಲ ಸರ್, ನನಗನ್ಸ ಇಲ್ಲ. ಇನ್ಮೇಲೆ ನಮ್ಮ ಗಂಗಾಧರ ಅವೆಲ್ಲನೂ ಜವಾಬ್ದಾರಿ ತಗೊಂಡು ಸೇರ್ಸೋಕ್ಕೆ ಪ್ರಯತ್ನ ಮಾಡಬೇಕಷ್ಟೇ. ಯಾಕೆಂದರೆ ಇದು ಈ ಕೃಷಿಕ ಸಮಾಜದ ವತಿಯಿಂದ ಏನೇನು ಇಲಾಖೆಯಿಂದ ಸವಲತ್ತುಗಳು ಸಿಗ್ತದೆ ಅದನ್ನು ಸ್ವಲ್ಪ ಜನರಿಗೆ ಪರಿಚಯಿಸ್ತಾ ಕಾರ್ಯಕ್ರಮ ಇಲ್ಲಿ ಜಂಟಿಯಾಗಿ ಮಾಡೋದು ಒಳ್ಳೆಯದು. ತಾಲೂಕು ಮಟ್ಟದ್ದು, ಜಿಲ್ಲಾ ಮಟ್ಟದ್ದು, ರಾಜ್ಯ ಮಟ್ಟದ ಕೃಷಿಕ ಸಮಾಜದವರೆಲ್ಲರೂ ಒಗ್ಗೂಡಿ ಮಾಡಿ ಮಾಡಿ ಜನರಿಗೆ ತಿಳುವಳಿಕೆ ಕೊಟ್ಟರೆ ತುಂಬ ಅನುಕೂಲ ಆಯ್ತದೆ ಸರ್. ಈಗ ನಿಮ್ಮ ಜಮೀನಿನಲ್ಲಿ ಮುಂದಿನ ಬದಲಾವಣೆಗಳನ್ನು ಏನೇನು ಆಲೋಚನೆ ಮಾಡಿದ್ದೀರಿ ನೀವು? ಬದಲಾವಣೆ ಏನಿಲ್ಲ ಸರ್, ನಮ್ಮದು ಜೀರೋ ಬಡ್ಜೆಟ್ ಕಲ್ಟಿವೇಷನ್ನು. ಅದಾಯಿತು, ಈಗೇನೋ ಇದೊಂದು ಸಾಕಬೇಕು ಅಂತ. ಇದು ಮಾಡಲೇಬೇಕಾಗಿದೆ ಸರ್. ಯಾಕೆ ಅಂದರೆ ನಾವು ಜೀವಾಮೃತದಲ್ಲೇ ಇದುವರೆಗೆ ಎಲ್ಲ ವ್ಯವಸಾಯನೂ ಮಾಡ್ಕೊಬಂದೀವಿ ನಾವು. 30-35 ವರ್ಷದಿಂದ ಏನು ರಸಗೊಬ್ಬರ ಬಳಕೆ ಮಾಡಿಲ್ಲ. ನಮ್ಮ ಹಳ್ಳಿ ಕರ್ತಳಿನಲ್ಲಿ ಜೀವಾಮೃತ ಬಳಕೆ ಇದ್ಬಿಟ್ರೆ ಇನ್ನೇನು ಮಾಡ್ತಾ ಇಲ್ಲ. ಹಂಗಾಗಿ ಗೊಬ್ಬರ ಸಾಕಾಯ್ತಾ ಇಲ್ಲ ಅನ್ನೋ ಒಂದು ಯೋಚನೆ. ಹಂಗಾಗಿ NRLM ಸ್ಕೀಮಲ್ಲಿ ಸಬ್ಸಿಡ್ರಿ ಹೆಂಗಿದ್ರು ಕೊಡ್ತಾರಲ್ಲ ತಗೊಂಡು ಏನಾರ ಮಾಡಿ ಒಂದಷ್ಟು ಕುರಿಗಳು ಮತ್ತು ನಾಟಿ ಕೋಳಿಗಳು ಸಾಕಬೇಕು ಅನ್ನೋ ಒಂದು ಯೋಚನೆಯಲ್ಲಿ ಇದೀವಿ ಸರ್. ಇವ್ರದ್ದು ನೋಡಿದ್ದೀರಾ? ಹೋಗಿದ್ವಿ ಸರ್, ಮೊನ್ನೆ ಹೋಗಿದ್ವಿ. ಹೌದಾ? ತಾವು ಬಂದಿದ್ರಿ. ಕೋಳಿ ಚೆನ್ನಾಗಿದ್ದಾವೆ ಅಂತ ಅನಿಸುತ್ತಾ? ಪರವಾಗಿಲ್ಲ ಸರ್. ನೀವು ನಾಟಿ ಕೋಳಿ ಸಾಕಿದ್ರಿ? ಹೌದು ಸರ್, ಒಂದು 700-800 ಸಾಕಿದ್ದೆ. ಆದರೂ ಸ್ವಲ್ಪ ಕಷ್ಟ ಅದು ಸಾಕೋದು. ಯಾಕೆ ಅಂದರೆ ಅದು ಸುಮಾರು 7-8 ಬೇಲಿನೇ 6 ಒಟ್ಟೋಯ್ತದೆ. ಹಂಗಾಗಿ ಅದಕ್ಕೆ ಭದ್ರತೆ ಮಾಡ್ಕೊಂಡೇ ಮಾಡಬೇಕು. ಅದಕ್ಕೆ ಅವೆಲ್ಲನೂ ಫೆನ್ಸ್ ಹೊರಗಡೆ ಎಲ್ಲ ನೋಡಿ ಸುತ್ತಾಡಿ ಯಾರ್ಯಾರು ರೈತರು ಕೋಳಿ ನಾಟಿ ಕೋಳಿ ಸಾಕಿದ್ದಾರೆ ಅವ್ರ ಅನುಭವ ತಗೊಂಡು ನಾವು ಸಾಕಬೇಕು ಅನ್ನೋ ಯೋಚನೆಯಲ್ಲಿದ್ದೀವಿ ಸರ್. ಮತ್ತು ಇವರು ಕುಮಾರಸ್ವಾಮಿಗಳು ಭಾಳ ಸರಳವಾಗಿ ಸಾಕ್ತಾ ಇದ್ದಾರಲ್ಲ ಕೋಳಿನ. ಇವರು ಅಂದರೆ ಈ ಹೊರಗಡೆ ಬಿಟ್ಟುಬಿಡ್ತಾರೆ ಸರ್. ಇವರು ಆಳು ಕಾಳುಗಳು ಇರ್ತಾರೆ. ಈ ಕೀರ್ಗಳು ಮತ್ತು ನಾಯಿಗಳು ನರಿಗಳು ಇವಿದಾವಲ್ಲ, ತುಂಬ ಅಟ್ಯಾಕ್ ಮಾಡ್ತವೆ. ಇವರು ಆಳು ಕಾಳು ಇರೋದ್ರಿಂದ ನೋಡ್ಕೋತಾರೆ. ಬಟ್ ಹಂಗೆ ನಾವು ಸಾಕೋದು ಕಷ್ಟ ಆಯ್ತದೆ. ನಾವು ಸ್ವಲ್ಪ ಲಾರ್ಜ್ ಸ್ಕೇಲ್ ಮಾಡಬೇಕು ಅನ್ನೋ ಯೋಚನೆಯಲ್ಲಿದ್ದೀವಿ. ಹೌದು ಸರ್. ಹೇಳಿ ಸರ್. ಈಗ ಮಾವು ಎಷ್ಟು ಫಸಲು ಬರುತ್ತೆ ಮಾವು ತಮಗೆ ಮಾರಿದ್ರೆ ಹೇಳಿ, ಎಷ್ಟಕ್ಕೆ ಮಾರಿದ್ದೀರಿ? ಸರ್ ನೀವು ಒಂದು 20,000 ರೂಪಾಯಿ ಮಾರಿದ್ವಿ ಲಾಸ್ಟ್ ಇಯರಲ್ಲಿ. ಕೊಟ್ಬಿಡ್ತೀರಾ? ಒಟ್ಟಿಗೆ ಕೊಟ್ಬಿಡ್ತೀವಿ ಸರ್. ನಾವೆಲ್ಲ ಕೇಳೋಕ್ಕಾಗಲ್ಲ, ನಮ್ಗೆ ಎಷ್ಟು ಬೇಕಿಟ್ಕೊಂಡು ಮಾಡಿದ್ದು ಕೊಟ್ಬಿಡೋದು ಅವ್ರಿಗೆ. ಒಂದು 100 ಗಿಡ ಹಾಕಿದ್ದೀವಿ, ಇನ್ಮೇಲೆ ಫಸಲು ಜಾಸ್ತಿ ಬರುತ್ತೆ ಸರ್. ಅದು ಅದೇನತ್ತೆ, ತೆಂಗಿನ ಮರ ಇತ್ತು, ತೆಂಗಿನ ಮರ ಮಧ್ಯದ 4 ತೆಂಗಿನ ಮರ ಮಧ್ಯಕ್ಕೆ ಒಂದು ಮಾವಿನ ಗಿಡ ಹಾಕ್ಬಿಟ್ಟು ಅದ್ರ ಮಧ್ಯನೂ ನನಗೆ ಹಸುಗಳಿಗೆ ಮೇವೆಲ್ಲ ಹಾಕ್ಕೊಡ್ತಾ ಇರ್ತೀವಲ್ಲ, ಅದರಿಂದ ಫಸಲು ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಹಾಕ್ಕೊಂಡಿದ್ದೀವಿ ಸರ್. ಓಕೆ. ಇದಲ್ದಲೇ ಇನ್ನೇನಿದೆ ತಮ್ಮ ಜಮೀನಲ್ಲಿ? ಇನ್ನೇನಿಲ್ಲ ಸರ್, ಅಷ್ಟೇ ಮಾಡ್ತಾ ಇದ್ದೀವಿ. ಇಷ್ಟಕ್ಕೆ ಮೇಂಟೈನ್ ಮಾಡಲಿಕ್ಕೆ ಲೇಬರ್ ಸಿಗಲ್ಲ. ನಾವು ಬೇಲಿ ಹಾಕಿದ್ದೀರಾ? ಏನಿಲ್ಲ ಸರ್, ನಮಗೆ ಸುತ್ತ ಬೇಲಿ ಏನಿಲ್ಲ ಸರ್. ನೀರು ಹೇಗೆ ವ್ಯವಸ್ಥೆ? ನೀರಿದೆ ಸರ್, ಕಾಲುವೆ ನೀರು ಬರುತ್ತೆ. ಹನಿ ನೀರಾವರಿ ಮಾಡಿದ್ದೀವಿ. ನಮ್ಮದಿಗೆ ಈ ಏಲಕ್ಕಿ ಗಿಡ ಹಾಕಿದ್ಮೇಲೆ ಅದಕ್ಕೆಲ್ಲ ಹನಿ ನೀರಾವರಿನೇ ಮಾಡಿದ್ದೀವಿ ಸರ್. ಮತ್ತು ನೀರಿಗೆ ನಮಗೇನು ತೊಂದರೆ ಇಲ್ಲ, ಸಫಿಷಿಯೆಂಟ್ ನೀರು ಬರುತ್ತೆ. ಬೇಸಿಗೆ ಕಾಲದಲ್ಲಿ ಕಾಲುವೆ ನೀರು ಇಲ್ಲ ಅಂದಾಗ ಬೋರ್ವೆಲ್ಗಳಿದ್ದಾವೆ, ಅದನ್ನು ಯೂಸ್ ಮಾಡ್ಕೊತೀವಿ. ನಮಗೆ ನೀರಾವರಿ ತೊಂದರೆ ಇಲ್ಲ. ನಮ್ದು ಅಷ್ಟೊಂದು ಬೇಸಿಗೆಯಲ್ಲಿ ಎಫೆಕ್ಟ್ ಆಗೋಷ್ಟು ಒಣಗೋಷ್ಟು ನೀರಿನ ತೊಂದರೆ ಏನಾಗಲ್ಲ ಸರ್. ಅದನ್ನು ನೀರಾವರಿ ಇರೋದ್ರಿಂದ ಬೆಳೆ ಚೆನ್ನಾಗಿ ಬೆಳಿಬೋದು. ಈಗ ಸಾವಯವ ಕೃಷಿ ಅಂತ ಹೇಳ್ತೀರಿ, ಹೌದಾ? ಈಗ ಮಾವು ಹುಳ ಪಳ ಎಲ್ಲ ಹೊಡಿದಂಗೆ ಹೇಗೆ ರಕ್ಷಣೆ ಮಾಡ್ಕೋತೀರಿ? ಏನೇನು ಸಿಂಪರಣೆ ಮಾಡ್ತೀರಿ ಮಾವಿನ ಮರಕ್ಕೆ? ಸರ್, ಮಾವಿನ ಮರಕ್ಕೆ ಸಿಂಪರಣೆ ಮಾಡ್ಬೇಕಂದ್ರೆ ನಾವೇನು ಮಾಡ್ತೀವಿ ಅಂದರೆ, ಆ ಮಾವಿನ ಮರ ಹೂವು ಟೈಮಲ್ಲಿ ನಾವು ಏನು ಮಾಡ್ತೀವಿ, ಪ್ರತಿ ಸಲ ಅದಕ್ಕೆ ಸಾವಯವ ನಾವು ಮಾಡ್ತೀವಲ್ಲ, ಅದಕ್ಕೆ ನಮ್ಮ ಹಸುವಿಂದು ನಾಟಿ ಹಸುವಿನ ಗಂಜಲ, ಬೇವಿನ ಎಣ್ಣೆ, ಆಮೇಲೆ ಅವೆಲ್ಲ ಇಂಗು, ಇವನ್ನೆಲ್ಲನೂ ಮಿಕ್ಸ್ ಮಾಡಿ ನಾವು ಸ್ಪ್ರೇ ಮಾಡಿದ್ರೆ ಆದಷ್ಟು 90 ಭಾಗ ಎಲ್ಲ ಕ್ರಿಮಿನಾಶಕಗಳು ಕಡಿಮೆ ಆಯ್ತದೆ ಸರ್. ಹೌದು ಹೌದು ಸರ್. ಅದೇ ಈಗ ಹಣ್ಣಿಂಗೆ ಹುಳಾನೇ ಬಂದ್ಬಿಡುತ್ತೆ. ಹೌದು, ಬರ್ದಂಗೆ ಅವಾಯ್ಡ್ ಮಾಡೋಕ್ಕೆ ಒಂದು 3-4 ಸಲ ಸ್ಪ್ರೇ ಮಾಡ್ತಾ ಇರಬೇಕು. ಮಾಡಬೇಕು, ಆವಾಗ ಕಡಿಮೆ ಆಗುತ್ತೆ ಸರ್. ಅದು ಅದನ್ನ ನಾವು ನಾಟಿ ವಿಷಯದಲ್ಲಿ ಅದೇ ಮಾಡ್ಬೇಕು ಸರ್. ಬೇರೆ ಏನು ಮಾಡೋರು ಪ್ರಯೋಜನ ಆಗೋದಿಲ್ಲ. ಅದನ್ನೇ ಮಾಡೋದು, ಅದನ್ನೇ ಮಾಡ್ತಿರ್ತೀವಿ ನಾವು. ಈಗ ಮಣ್ಣಿಗೆ ಏನೇನು ಗೊಬ್ಬರ ಹಾಕತ್ತಾವು ಸರ್? ಮಣ್ಣಿಗೆ ನಾವು ಯಾವುದೂ ಗೊಬ್ಬರ, ಸಾವಯವ ಗೊಬ್ಬರನೇ ಹೇಳಿ ಏನೇನು ಹಾಕ್ತೀರಾ ಅಂತ. ಏನಿಲ್ಲ ಸರ್, ನಾವೀಗ ನಾವು ಈ ಬೇವಿನ ಹಿಂಡಿ, ಇನ್ನೊಂದು ಹೊಂಗೆ ಎಣ್ಣೆ ಹಿಂಡಿ ಬರ್ತದೆ, ಇನ್ನೊಂದು ಮೊಟ್ಟೆದು ಚಿಪ್ಸ್ ಕ್ಯಾಲ್ಸಿಯಂ ಬೇಕಂದ್ಬಿಟ್ಟು ಅದು, ಆಮೇಲೆ ಕುರಿ ಗೊಬ್ಬರ, ಅದೆಲ್ಲ 6 ಥರ ಐಟಮ್ಸ್ಗಳೆಲ್ಲ ಮಿಕ್ಸ್ ಮಾಡಿ ಒಂದು ಆಗ್ರೋಟೆಕ್ ಗೊಬ್ಬರ ಅಂತ ಮಾಡ್ತಾರೆ ಸರ್. ಇಲ್ಲಿ ಚಾಮರಾಜನಗರದ ಥರ ಒಂದು ಮಾಡಿಕೊಡ್ತಾರೆ ಅಲ್ಲಿಗೆ. ನಾವು ಅದನ್ನು ಒಂದು ವರ್ಷಕ್ಕೆ ಒಂದು ಸಲ ಅದನ್ನು ಮಳೆಗಾಲದಲ್ಲಿ ಹಾಕ್ತೀವಿ. ಆನಂತರ ನಮ್ಮದು ಜೀವಾಮೃತ ಕೊಡ್ತಾ ಇರ್ತೀವಿ, ಅದು ಕೊಡ್ತಾ ಇರ್ತೀವಿ. ಅದ್ರ ಜೊತೆಗೆ ಇನ್ನೊಂದು ಬಯೋಟೆಕ್ ಅಂತ ಒಂದು ಬರ್ತದೆ ಸರ್, ಅದು ಸಾವಯವ ಗೊಬ್ಬರ ಆರ್ಗ್ಯಾನಿಕ್ ಕೆಮಿಕಲ್ಸ್, ಅದನ್ನು ಟ್ರಂಚಿಂಗ್ ಮಾಡ್ಕೋತೀವಿ ಎಲ್ಲ ಗಿಡ ಸುತ್ತನೂ. ವರ್ಷಕ್ಕೆ 2 ಸಲ ಟ್ರಂಚಿಂಗ್ ಮಾಡ್ತೀವಿ. ಅದರಲ್ಲಿ ಬೇವಿನಿಂಡಿ ಆಲ್ NPK ಮ್ಯಾಂಗ್ನೀಸು, ಫೆರಸ್ಸು, ಸಲ್ಫರು, ಜಿಂಕು ಎಲ್ಲ ಐಟಮ್ಗಳು ಅದರಲ್ಲಿ ಸೇರಿಕೊಂಡಿರುತ್ತೆ ಸರ್. ಆ ಸೇರಿರುವಂಥ ಅಂಶ ನಾವು ಟ್ರಂಚಿಂಗ್ ಮಾಡಿದಾಗ ಮರಕ್ಕೆ ಯಾವ ಐಟಮ್ ಬೇಕು ಎಲ್ಲ ಸಿಕ್ಕದಂಗೆ ಆಗುತ್ತೆ, ಫಲವತ್ತ ಬೆಳೀತೇವೆ ಸರ್. ಖರ್ಚೆಷ್ಟು ಮಾಡಿದಿರಿ ಸರ್ ಇಲ್ಲಿವರೆಗೆ? ಸರಿ, ಖರ್ಚು ನಾವೇನು ಸಾವಯವ ಗೊಬ್ಬರ ಮಾಡ್ತೀವಿ, ಖರ್ಚಿನೇನು ಲೆಕ್ಕ ಇಡೋಕ್ಕಾಗಲ್ಲ. ನಾವು ಫಸ್ಟ್ ಸ್ಟಾರ್ಟಿಂಗಲ್ಲಿ 4-5 ವರ್ಷ ಅಡಿಕೆ ಮರ ಫಲ ಬಿಡದೇ ಇರುವಾಗ ನಾವೇನು ಮಾಡ್ತೀವಿ, ಅದು ಮಧ್ಯ ಮಧ್ಯ ಶುಂಠಿ ಬೆಳೆದಿದ್ದೀವಿ, ಬಾಳೆ ಬೆಳೀತಾ ಇದ್ದೀವಿ. ಹಾಗಾಗಿ ನಮ್ಮ ಖರ್ಚಿಗೆ ಅಲ್ಲಿ ಮೇಂಟೈನ್ ಆಗ್ತಾ ಇತ್ತು, ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಓಕೆ, ಈಗ ಆಯಿತು. ವಾರ್ಷಿಕವಾಗಿ ಆದಾಯದಲ್ಲಿದ್ದೀರಾ? ಹೌದು ಸರ್, ಆದಾಯದಲ್ಲಿದ್ದೀವಿ ಸರ್. ಆದಾಯದಲ್ಲಿದ್ದೀರಿ? ಹೌದು ಸರ್. ಹೌದು. ಖರ್ಚು ಕಳೆದು ಆದಾಯ ಎಷ್ಟು ಬರ್ತಿರ್ಬೋದು ಸರ್? ನಮ್ಮ ಖರ್ಚು ಕಳೆದು ಆದಾಯ ಈಗ ನಮ್ಗೆ ಹೋದ ವರ್ಷ 16 ಲಕ್ಷ ಬಂದಿತ್ತು, ಈ ವರ್ಷ 20 ಲಕ್ಷದವರೆಗೆ ಆದಾಯ ಬಂದಿದೆ ಸರ್. ಪರವಾಗಿಲ್ಲ, ಅಂದರೆ ಇನ್ನು ಮುಂದೆ ಆದಾಯ ಜಾಸ್ತಿ ಆಗ್ತಾನೆ ಹೋಗುತ್ತೆ ಅಂತ. ತುಂಬ ಜಾಸ್ತಿ ಆಗುತ್ತೆ ಸರ್. ಈಗ ನಮಗೆ 7 ಕಿಲೋ ಏನು ಆದಾಯ ಇಲ್ಲ, 1 ವರ್ಷಕ್ಕೆ 7 ಕಿಲೋ ಆದಾಯ ಬರುತ್ತೆ. ಅಡಿಕೆ ನಮ್ಮದು 3,000 ಅಡಿಕೆ ಮರ ಇದೆ, ಅದರಲ್ಲಿ ನಾವೇನು ಚೇಣಿ ಮಾಡೋಕೆ ಕುಯ್ದು ಎಲ್ಲ ಮಾರಾಟ ಮಾಡೋಕೆ ಒಟ್ಟಿಗೆ ಸೆಟ್ ಕೊಟ್ಬಿಡ್ತೀವಿ ಸರ್. ತೋಟನೇ 18 ಲಕ್ಷಕ್ಕೆ ತೋಟ ಕೊಟ್ಬಿಟ್ಟಿದ್ದೀನಿ ಸರ್. ಅಡಿಕೆಯಿಂದ 18 ಲಕ್ಷ ಬರುತ್ತೆ.